ನೀವು ಬಂದಿದ್ದು ಒಳ್ಳೇದಾಯ್ತು. ಕರೆಯೋಣ ಅಂತ ನಾನು ಅನ್ಕೊಂತಿದ್ದೆ, ಕೆಲಸಗಳ ಮಧ್ಯದಲ್ಲಿ ಕರೆಯೋದಕ್ಕೆ ಬಿಡವೇ ಆಗ್ಲಿಲ್ಲ. ಬನ್ನಿ, ಇವಾಗ ಬಂದಿದ್ದೀರಲ್ಲ, ನಮ್ಮ ಇಲಾಖೆ ಕಡೆನೂ ಹೋಗಿ ಬರೋಣ. ಬನ್ನಿ, ಕೃಷಿ ಇಲಾಖೆದೂ ಒಂದು ವಸ್ತು ಪ್ರದರ್ಶನನ ಇಲ್ಲಿ ಹಾಕಿದ್ದೀವಿ. ಸೊ ಅದರಲ್ಲೂ ತುಂಬ ಇನ್ಫಾರ್ಮೇಶನ್ ಎಲ್ಲ ನಿಮಗೆ ಸಿಗುತ್ತೆ, ಒಳ್ಳೊಳ್ಳೆ ಮಾಹಿತಿ ಸಿಗುತ್ತೆ. ಹಳೆ ಕಾಲದ್ದು ವಸ್ತುಗಳ ಬಗ್ಗೆ ಎಲ್ಲ ಇದೆ, ಮತ್ತು ಬೆಳೆಗಳ ಬಗ್ಗೆ, ಮತ್ತು ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ಎಲ್ಲ ಒಂದು ಮಾಹಿತಿ ಸಿಗುವಂಥದ್ದು ಒಂದು ಒಳ್ಳೆ ತಾಕೆ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀವಿ. ಬನ್ನಿ, ಹೋಗೋಣ ಬನ್ನಿ ಆ ಕಡೆಗೆ. ನೋಡಿ, ಅವರೆಲ್ಲ ಬರ್ತೀನಿ ಅಂದ್ಬಿಟ್ಟು ಇನ್ನೂ ಬಂದಿಲ್ಲ. ಇರಲಿ, ಓ ರಾಜಣ್ಣ, ಇಲ್ಲೇ ಅವರೇ ಬಾರೋ ಈ ಕಡೆ. ಏ ಚಂದ್ರಣ್ಣ, ಏ ಬರೀ ಕಳ್ಳೆಪುರಿ ಜ್ಞಾನವೇ ಆಯ್ತು ಈ ಕಡೆ ಬಾ. ಅದೇನ ಕಳ್ಳೆಪುರಿ ಚೆನ್ನಾಗಿತ್ತು, ಅದಕ್ಕೆ ತಕ್ಕಂಡು ತಿಂತೀವಿ. ಬಂದ್ ಕೆಲಸ ಬಿಟ್ಬಿಡಿ ಅಲ್ಲಿ, ಅಲ್ಲಿ ಕಮಲಕ ಹುಡುಕ್ತಾ ನಿಂತವಳೆ, ನೀವ್ ಇಲ್ಲಿ ನಿಂತೀರಿ, ಅಲ್ಲಿ ನಡೀರಿ, ಅಲ್ಲಿ ಅಲ್ಲಿ ಕಾಣ್ತಿಲ್ವಾ ಅಲ್ಲಿ ಕಮಲಕ್ಕನ ನಮ್ ಜೊತೆಗೆ ಬಾ ಅಂತಂದು. ಆದ್ರೆ ಅವಳೇನಂತ, ಇಲ್ಲ ನನ್ ಗಂಡನ ಜೊತೆಗೆ ಬರ್ತೀನಿ ಕುಟಿ ಕುಟಿಲಿ, ಹೋಗಿ ಬಸ್ ಅಲ್ಲಿ ಅಂತಂದ. ಈಗ ಮನೆ ಕಡೆ ಬತ್ತಿಯ ಇಲ್ವಾ ಈಗ ನೀನು? ಯಾವ ಮನೆ ಕಡೆಗಪ್ಪ? ಅಲ್ಲ, ಅಲ್ಲಿ ಮನೆ ಕಾಣ್ತಿಲ್ವೇನಪ್ಪ ಅಲ್ಲಿ? ಕೃಷಿ 2022 ಅಂತ ಬೋರ್ಡ್ ಹಾಕವ್ರಲ್ಲ, ಆ ಮನೆ ದಿಕ್ಕಿಗೆ ಬಸ್ಸಿ ನಡಿ. ಅದೇನಪ್ಪ ಅದು ಪಳಾರ ಅಂತ ಹೊಳಿತಾ ಇದ್ದಲ್ಲಪ್ಪ. ಈ ಸರಿ ಕೃಷಿ ಇಲಾಖೆಯವರು ಇಲಾಖೆ ಬಗ್ಗೆ ಮತ್ತೆ ಇಲಾಖೆಯಲ್ಲಿ ನಡೆಯುವಂತ ಒಂದು ಪ್ರೋಗ್ರಾಮ್ಗಳು ಏನೇನಿರುತ್ತೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡೋಣ ಅಂದ್ಬಿಟ್ಟು, ಅದ್ರ ಜೊತೆಯಲ್ಲಿ ನಮ್ಮ ಹಳೆ ಕಾಲದ ಮನೆಗಳೆಲ್ಲ ಮರ್ತು ಬಿಟ್ಟಿದೀವಿ. ಇವಾಗೆಲ್ಲ RCC ಮನೆಗಳೇ ಬಂದೋಗಿದಾವೆ, ಹಳೆ ಕಾಲದ ಮನೆ ಎಲ್ಲೂ ಕಾಣಿಸಲ್ಲ. ತೊಟ್ಟಿ ಮನೆಗಳು ಅಂತ ತೊಟ್ಟಿ ಮನೆ ಕಟ್ಸಿದೀವಿ, ಬನ್ನಿ ನೋಡೋದಂತೆ. ಕುಮದವ್ವ, ನೀನು ರೈತ ದಾಸದಲ್ಲಿ ಸಿಗ್ದಬ್ಬ, ಇವತ್ತ ಸಿಕ್ಕಿದೆಯಲ್ಲ ಹಂಗ್ ಕೇಳು. ಮತ್ತೆ ಅವು ಸೊತ್ತು ಜಾಸ್ತಿ ಆಗ್ಬಿಟ್ಟಿರ್ವ ಕಮಲಕ್ಕ, ಎಲ್ಲಾರ್ಗೂ ಅದ ಹೇಳುದು, ನೀನ್ ನನ್ಗೂ ಅದ ಹೇಳುದು. ಸುಮ್ನಿರು ಅಂದ್ರ ಈ ಸುತ್ತ ಹಾಕದ್ ನೋಡು ಈಗ, ಎಲ್ರು ಹೇಳ್ತಾನ ಅವನ ಮೂರ್ ಸೂಟ್ ಜಾಸ್ತಿ ಆಗನೆ. ಬಿಡು, ಕಮಲಕ್ ನಟ್ಟಿಲಿ ಬಗ್ ಬಗೆಗೆ ಯಾಕೆ ಕುಡದಿಲ್ವಾ? ತಿಂದು ತಿಂದು ಹಿಂಗ ಆಗಿರೋದು ಕಣ. ಏನಪ್ಪ ಈಗ ಒಳಗಡೆ ಹೋಗೋದು, ಹಿಂಗ ಚರ್ಚೆ ಮಾಡ್ತಾ ಇರ್ತೀರ ನೋಡಿ ಅಲ್ಲಿ. ಅದೇನೋ ಸುಬ್ಬಣ್ಣ, ಹೋಗೋ ನಡೀವಿ. ಅಯ್ಯೋ, ನಿಂತ್ಕಪ್ಪ ರಾಜಣ್ಣ, ಒಳಕ್ ಹೋಗಕ್ ಮುಂಚೆ ದಾರ ಅಂದ್ವ ನೋಡು ಹೆಂಗಿದ್ದದು. ಆ ನಮ್ ಊರ್ ನಟ್ಟಿನಲ್ಲಿ ನಮ್ ಗೌಡ್ ರಟ್ಟಿ ಇತ್ತಲ್ಲಪ್ಪ, ಆ ಗೌಡ್ ರಟ್ಟಿ ಮಾಡಿಸಿರ್ಲಿಲ್ವ ದಾರ ಅಂದ್ವ? ಹಂಗೆ ಅದೇ ನೋಡ್ಕೊಂಡೆ ಮಾಡಿರೋದು. ಓ ಚೆನ್ನಾಗದ ಕಣಪ್ಪ. ಸುಬ್ಬಣ್ಣ, ಒಸಿ ಬಳ್ಳಗ್ ಹೋಗಪ್ಪ. ಈಗ ಕುಮದವ್ವ ನಡೀರಿ, ಒಸಿ ಎಲ್ಲ ಅದೇನೇನ್ ಮಾಡಿರಿ, ನಾವು ಹೇಳಿ. ನಾವು ಜನ ಜೊತೆನೆ ಬರ್ತೀವಿ, ನಮ್ಗೇನು ವಿಶೇಷ ಏನು ಬೇಡ. ಸಪರೇಟ್ ಆಗಿ ಕರ್ಕೊಂಡು ಬನ್ನಿ ಬನ್ನಿ ಬನ್ನಿ, ಒಳಗ್ ಹೋಗೋಣ ಬನ್ನಿ. ನಡಿಯಪ್ಪ, ಮನೆ ಚೆನ್ನಾಗ್ ಅನ್ನಿಸ್ತಾ ಇದ್ದು, ಹಟ್ಟಿ ಮನೆ ತರ ಅನ್ನಿಸ್ತಿದ್ಯಾ? ತುಂಬಾ ಚೆನ್ನಾಗಿದೆ. ಐ ಬೋಗ ಬಿಡವ, ಹಾ ತುಂಬಾ ಚೆನ್ನಾಗದ ಕಣ. ಈ ದಾರ ಅಂದ್ವ ಎಷ್ಟ ಅಗಲ ಇದ್ದದ್ದು ನೋಡು, ತಾಕಿ ಕಸ್ಬಿಟ್ಟ ಈ ಸುಬ್ಬಣ್ಣ ನೀನು. ಈಗ ರಾಸಿ ಪೂಜೆ ಮಾಡವ್ರೆ ನೋಡಿ, ನೋಡವ. ಹಾ ಹಾ ಹಾ ಹಾ ಹಾ ಹಾ, ಚೆನ್ನಾಗದಕ್ಕಪ್ಪ. ನಮ್ ಸಂಕ್ರಾಂತಿಲ್ ಮಾಡೋದಿಲ್ವಾ? ಹ್ಮ್, ಹಂಗ ಎಷ್ಟ್ ಚೆನ್ನಾಗದ ನೋಡು, ಹೂವನು ಸುತ್ತಸರ ಜಲನು ಸಿಕ್ಸರ್ ನೋಡು. ಈಗ ಇಲ್ಲಿ ಯಾಕೆ ನೀನ್ ಕರ್ಕೊಂಡ್ ಬಂದಿರೋದು? ಈ ತರನೇ ನಮ್ಮೂರ್ನಾಗು ಮಾಡ್ಬೇಕು ಅಂತ ಸಂಕ್ರಾಂತಿಗೆ. ಮಾಡ್ಬಿಡೋದಂಗಾರ ಮಾಡ್ತೀನಿ. ಅಂದ್ರೆ ನೀ ಬರೋದಿಲ್ವ? ನಾನು ಬರ್ತೀನಿ. ನೀ ಯಾವಾಗ ಕೊನೆಗಳಿಗೆ ಕೈ ಕೊಟ್ಬಿಡ್ತೀಯಲ್ಲ, ಅದಕ್ಕೆ. ಅಯ್ಯೋ, ನಾನು ಕೈನು ಕೊಡೋದಿಲ್ಲ, ಕಾಲು ಕೊಡೋದಿಲ್ಲ ಕಣ. ಮಾಡಮ್ಮ ಬಿಡು. ಈಗ ಇವನ್ ಮಾತಿರ್ಲಿ, ವಸಿ ತುಂಬಾ ಜನ ಅವರೇ, ನೀವೇ ವಸಿ ಬಾಯಿ ಬಿಟ್ಟು ಎಲ್ಲ ಎಕ್ಸ್ಪ್ಲೈನ್ ಮಾಡ್ಬಿಡಿ. ಓಕೆ, ಇಲ್ಲಿ ಫಸ್ಟ್ ಮೊದಲಿಗೆ ಬಾಗ್ಲು ತೆರೆದಂಗೆನೆ ನಮಗೆ ಫಸ್ಟ್ ರಾಶಿ ಪೂಜೆ ಕಾಣಿಸುತ್ತೆ. ಇದರಲ್ಲಿ ನಾವು 7 ತರದ ಧಾನ್ಯಗಳನ್ನ ಉಪಯೋಗಿಸ್ಕೊಂಡು ಮತ್ತೆ ಒಂದಷ್ಟು ಹೂಗಳನ್ನ ಉಪಯೋಗಿಸ್ಕೊಂಡು ರಾಶಿ ಮಾಡಿದ್ದೀವಿ. ಸೊ ಇದಾದ್ಮೇಲೆ ನಾವು ಹಿಂಗೆ ಬಲಗಡೆಗೆ ನೋಡಿ, ಬಲಗಡೆಗೆ ತಿರುಕೊಂಡ್ರೆ ನಮಗೆ ಇಲ್ಲಿಂದ ನಮ್ಮ ಹಳೆ ಕಾಲದ ಅಂದ್ರೆ ಪಾರಂಪರಿಕ ಗ್ರಾಮೀಣ ವಸ್ತುಗಳ ಸಂಗ್ರಹಣೆ ಅಂತ ಹೇಳಿ ಮಾಡಿದ್ದೀವಿ. ಸೊ ಈ ಹಟ್ಟಿ ಮನೆಯಲ್ಲಿ ಮಧ್ಯದಲ್ಲಿ ಹಟ್ಟಿ ಬರುತ್ತೆ, ಸುತ್ತ ಹೆಂಗೆ ಮನೆ ವರಾಂಡ ವಟಾರ ಇದು ಅಡುಗೆ ಮನೆ ಎಲ್ಲ ಬರುತ್ತೆ, ಹಂಗೆ ಅದೇ ತರನ ಈ ಮನೆನ ಫುಲ್ಲು ಡಿವೈಡ್ ಮಾಡಿದ್ವಿ. ತೊಟ್ಟಿ ಹಟ್ಟಿ ಬಲಗಡೆಯಿಂದ ನಮಗೆ ಶುರು ಆಗುತ್ತೆ. ಫಸ್ಟು ನಾವು ಮನೆ ಒಳಗೆ ಅಂದರೆ ಹಟ್ಟಿ ಮನೇಲಿ ಒಳಗೆ ಹೋದಂಗೆ ಫಸ್ಟ್ ನಮಗೆ ಕೊಟ್ಟಿಗೆ ಸಿಗುತ್ತೆ. ಕೊಟ್ಟಿಗೆ ಹತ್ರ ನಾರ್ಮಲ್ ಆಗಿ ನಾವು ಬೇಸಾಯಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನ ಅಲ್ಲಿ ಜೋಡಿಸಿಟ್ಕೊಂಡಿರ್ತೀವಿ. ಹಾಗೆ ಇಲ್ಲೂ ಅದೇ ಥರ ಬೇಸಾಯಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನ ಜೋಡಿಸಿಟ್ಟಿದ್ದೀವಿ. ಇಲ್ಲಿ ಮರದಿಂದ ಮಾಡಿರುವಂಥದ್ದೇ ಎಲ್ಲ ಬೇಸಾಯದ ಸಾಮಗ್ರಿಗಳು ಕಾಣಕ್ಕೆ ಸಿಗುತ್ತೆ ನಮಗೆ. ನೇಗ್ಲಾಗಿರ್ಬೋದು, ನೊಗ ಆಗಿರ್ಬೋದು, ಕುಂಟೆ ಆಗಿರ್ಬೋದು, ಹಲ್ಬೆ ಆಗಿರ್ಬೋದು, ಇವಾಗ ಯಾವುದು ನೋಡೋಕ್ಕೆ ಸಿಗಲ್ಲ. ಈಗೆಲ್ಲ ಬರೀ ಟ್ರ್ಯಾಕ್ಟರು, ಟಿಲ್ಲರು, ಮೆಕ್ಯಾನೈಸೇಷನ್ ಅಂತ ಬಂದ್ಬಿಟ್ಟು ಯಾಂತ್ರೀಕರಣ ಅಂತ ಹೇಳ್ಕೊಂಡು ಇದನ್ನೆಲ್ಲಾನು ಎತ್ತಿಟ್ಬಿಟ್ಟಿದ್ದಾರೆ, ಎಲ್ಲೂ ಸಿಗಲ್ಲ. ಆಗೋ ಇರಬೇಕು ನಿಮ್ ತಾತ ಮಡಗಿ ಸಾಮಾನುಗಳು ತಗದು ಅಟ್ಟದ ಮ್ಯಾಕ್ ಇಟ್ಬಿಟ್ಟವೆ ನಮ್ಮ ಸುಮ್ನಿರು ಅದಕ್ಕೆ ನೀನ್ ಯಾವಾಗ ನೋಡಿದ ಗೊತ್ತಾಕಮ್ಲವ ಈ ಆಯುಧ ಪೂಜೆಲಿ ಪೂಜೆ ಮಾಡೋದಿಲ್ವಾ ಅವಾಗ ನೋಡಿದ ಇಲ್ಲ ಇಲ್ಲ ಬಿಡು ನೀನು ಆಗ ನೋಡಿರೋದು ಅವ ಹೇಳಿರೋದ್ನ ಅವ್ ನೋಡಿರೋದ್ನ ನಿಂಗೆ ಹೇಳ್ತಾನೆ ಈಗ ವಸಿ ಏನೇನದೇ ವಸಿ ನಡೀರೋ ಅಲ್ಲಿ ನೋಡಿ ಅಲ್ಲೊಂದು ಟಿವಿ ಇಟ್ಟಿದೀವಿ ಹಳೆ ಕಾಲ ಟಿವಿ ಅದು ನಡೆದವ ಇಲ್ಲ ಇವಾಗ ನಡೆಯುತ್ತದು ಹಂಗೆ ಶೋ ಇಟ್ಟಿದ್ರು ಅದನ್ನ ತಗೊಂಬಂದ್ ಇಟ್ಟಿದ್ದೀವಿ ಟೇಪ್ ರೆಕಾರ್ಡರ್ ಇದೆ ರೇಡಿಯೋ ಇದೆ ಅವೆಲ್ಲ ನಡೆಯುತ್ತೆ ಈಗ ಅಂದ್ರೆ ಸುಬ್ಬಣ್ಣ ಹರಿಯತ್ತರಿಗೆ ಗೊದಮ ಇಟ್ಟಂಗೆ ಅವ್ರೇನೋ ಹೇಳ್ತಾವ್ರೆ ನಡೀತದ ಅಂದ್ರೆ ಇಲ್ಲ ಪಿಕ್ಚರ್ ತೋರಿಸ್ತದೆ ಅಂತ ಹೇಳ್ತಾನು ಅಲ್ಲಕ್ಕ ಸುಬ್ಬಣ್ಣ ನೀನೇ ಹೇಳು ಟಿವಿ ಎಲ್ಲಾರು ನಡ್ದದ ನಡ್ದದ ಅಂತಂದ್ರ ಬಂದದ ಅಂತ ಬರೋದಿಲ್ಲ ಅಂತಿದ ಅದು ಅಲ್ಲೇ ಇರ್ತದೆ ಅದೇ ಬಸ್ ನಾಗ ಹೋಯ್ತಿರಾಗ ಯಾರ ಪಕ್ಕದಲ್ಲಿ ಕೂತಿರೋ ಕೇಳಿದ್ರು ಆ ಊರ್ ಬತ್ತ ಆ ಊರ್ ಬತ್ತ ಅಂತ ಊರ್ ಬರಕಿಲ್ಲ ನಾಮ ಹೋಗ್ಬೇಕು ಅಲ್ಲಿಗೆ ಅಂದೆ ಬಿಡು ಬಿಡು ನೀನ್ ಕಣ ನಾಮ್ ಬಂದಿರೋದು ಈ ಕೃಷಿ ಇಲಾಖೆ ನೋಡಕ್ಕೆ ಕಣ ನಮ್ ಕುಂಬದವ ಅದೇನ ಹೇಳ್ತಿದ್ದ ಮುಂದುವರ್ಸವ ಈಗ ಏನೊಂದು ಈಸಿ ಚೇರ್ ಬೇರೆ ಹಾಕ್ಬಿಟ್ಟಿದಿರಲ್ಲ ಚಂದ್ರಣ್ಣ ಹೋಗಿ ನಾನು ಕೂತ್ ಬಿಟ್ಟಾನು ಅಲ್ಲಿ ಇಲ್ಲ ಇಲ್ಲ ಕೂತ್ಕೊಂಬೋದು ಗಟ್ಟಿ ಮುಟ್ಟಾಗಿದೆ ಈಗಿನ ಕಾಲದ ತರ ಇಲ್ಲ ಹಳೆ ಕಾಲದಲ್ವಾ ಒಳ್ಳೆ ಮರದಲ್ಲಿ ಮಾಡಿದಾರೆ ಆರಾಮಾಗಿ ಕೂತ್ಕೊಂಡು ಸಮಾಧಾನದಲ್ಲಿ ರೆಸ್ಟ್ ತಗೋಬಹುದು ಹಳೆ ಕುರ್ಚಿ ಬೇರೆ ನನ್ ತೂಕ ತಡ್ದದವ ತಡಿಯತ್ತೆ ತಡಿಯತ್ತೆ ನೋಡಿ ಬೇಕಿದ್ರೆ ಕೂತ್ ನೋಡಿ ಒಂದ್ಸರಿ ಕುಂತಿದ್ನಿ ಅದನ್ನೇ ತಂದು ಕೊಟ್ಟಿದ್ದ ಇಲ್ಲಿ ನೀನು ಇಲ್ಲ ಇಲ್ಲ ನಂದಲ್ಲ ಅವ್ರಿಗೆ ಎಲ್ಲಿಂದ ತಕೊಂಬಂದವ್ರೆ ಈಗ ನಮ್ಮೂರ್ನಾಗ ಮಾಡೋದಕ್ಕೆ ಅವಾಗ ರಾಜನನ್ ಮನೆಯಿಂದಾನೆ ತರ್ಸವ ಓಸಿ ನೀವ್ ಹೇಳಿಯವ ನೀವು ಅದಾದ್ಮೇಲೆ ತೊಟ್ಲಿದೆ ಇವಾಗೆಲ್ಲ ತೊಟ್ಲು ಅಂದ್ರೆ ಮಾಮೂಲಿ ಏನೋ ಹೇಳ್ತಾರಲ್ಲ ಪ್ಲಾಸ್ಟಿಕ್ ಮತ್ತೆ ಶೇಡ್ ನೆಟ್ ಗಳೆಲ್ಲ ಬರ್ತಾವ ನೈಲಂದೆಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ನಾಲ್ಕು ರಾಡ್ ಸೇರಿಸ್ಬಿಟ್ಟು ತೊಟ್ಲು ಮಾಡ್ಬಿಟ್ಟು ಕೊಟ್ಬಿಡ್ತಾರೆ ಹಳೆ ಕಾಲದಲ್ಲಿ ಮರದ ತೊಟ್ಲುಗಳು ಮಾಡ್ತಿದ್ರು ಎಷ್ಟು ಸೊಗಸಾಗಿರ್ತಿತ್ತು ನೋಡೋದಕ್ಕೆ ಕೆತ್ತನೆಗಳು ಮಾಡಿರ್ತಿದ್ರು ಆತರ ಅಂತ ಕರೆಯೋರು ಆತರ ತೊಟ್ಲುಗಳೆಲ್ಲ ಸಿಕ್ಕಿದೆ ಅದನ್ನು ತಂದಿಲ್ಲಿಟ್ಟಿದೀವಿ ಇವಾಗಿನ ಮಕ್ಳಿಗೆಲ್ಲ ಅದೆಲ್ಲ ಗೊತ್ತೇ ಇಲ್ಲ ಸೊ ಅದಕ್ಕೆ ಅದೆಲ್ಲ ಇರ್ಲಿ ಅಂತ ಅಂದ್ಬಿಟ್ಟು ಅದನ್ನ ತಂದಿಟ್ಟಿದೀವಿ ಹಿಂಗೆ ಮುಂದೆ ಹೋದ್ರೆ ನೋಡಿ ಇಲ್ಲಿ ಸೇರು ಪಾವು ಚಟಾಕು ಬಳ್ಳ ಎಲ್ಲ ಇಟ್ಟಿದೀವಿ ಮತ್ತಿನ್ನು ಇನ್ನು ದೊಡ್ಡ ದೊಡ್ಡದಿದಾವೆ ನೋಡಿ ಇಲ್ಲಿ ವಾಡೆ ಗುಡಾಣ ಗೂಡೆ ಅಂತೆಲ್ಲ ಹೇಳಿ ಎಲ್ಲಾರು ಮಣ್ಣೊಳಗೆಲ್ಲ ಹೂತೆಲ್ಲ ಇಡ್ತಿದ್ರು ಮಣ್ಣಲ್ಲಿ ಮಾಡಿಸಿರೋ ಅಂತ ಲಾಟಿನ್ ಬರ ಇಟ್ಬಿಟ್ಟಿದಾರೆ ಈ ಕಮಲಕ್ಕ ಈ ಲಾಟಿನ್ ಯಾವ್ದೋ ಗೊತ್ತ ಇದು ಈ ಎತ್ತಿನ ಗಾಡಿ ಗೂಡು ಎತ್ತಿನ ಗಾಡಿ ಇದ್ವಲ್ಲ ಹಾಗೆಲ್ಲ ಲಾರಿ ಇರ್ನಿಲ್ವಲ್ಲ ಏನ್ ಏಕ ಸಾಲು ಹೋಗವು ಏನ್ ಎತ್ತುಗಳಿಗೆ ಸಾಮಾನ್ ತುಂಬಿಸ್ಬಿಟ್ಟು ಅಡಿಲಿ ಲಾಟಿನ್ ಕಟ್ಬಿಟ್ಟು ಕಟ್ಬಿಟ್ಟು ಮನಿಕ ಬಿಡೋರು ಅವರು ಗಾಡಿ ಹೊಡೆಯೋರು ಏನು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಆರಾಮಾಗಿ ನಡ್ಕೋ ಹೋಗೋವು ಎತ್ತುಗಳ ಕಾರ್ಕೊಂಡು ಹೋಯ್ತಿದ್ದು ಕಣ್ಣ ಚಂದ್ರಣ್ಣ ಒಂದ್ ಪಿಕ್ಚರ್ ನೋಡಿದ್ರಲ್ಲಪ್ಪ ನಾವು ಈಗ ನಾವೆಲ್ಲ ಹೋಗ್ಬಿಟ್ಟು ಯಾವ್ದು ಮೈಸೂರ್ ಪ್ಯಾಟಾಗೆ ಸಿನಿಮಾ ಟೆಂಟ್ ಅಲ್ಲಿ ಆ ಚಂದ್ರ ಚಕೋರಿಕವ್ವ ನೆನಪಿದ್ದದ ಆ ಬೆಳ್ಳಂ ಬೆಳಕ ದಾರಿ ಬಿಡು ಅನ್ಕೊಂಡು ಒಂದ್ ಆಡಿದ್ದಲ್ಲ ಅದ್ರ ತೋರ್ಸದಿಲ್ವ ಹಂಗೆ ಅದು ಲಾಟಿನು ಚೀಲ ಮಾಡ್ಕೊಂಡ್ರೇನ್ ಚೀಲ ಕುಮದ ಮೇಡಮ್ ಏ ಅಜ್ಜಿಗಳ್ ಚೀಲ ಇಟ್ಕೋತಿರ್ಲಿಲ್ವಾ ಎಲ್ಲಡಕ್ಕೆ ಹಾಕಕ್ಕೆ ಹಸ್ಬೇಕಪ್ಪ ರಾಜಣ್ಣ ನಿಮ್ಮ ಅಜ್ಜಿನ ಹಾಕತಿರ್ನಿಲ್ವಾ ಹಾಕತ್ತಿದ್ಲು ಅದೇ ನಂಗೆ ಅದ್ಯಾತ ಕೀಲ್ ಮಡಗಿದ್ರು ಈ ಬಟ್ಟ ಅಂದ್ಬಿಟ್ಟು ಜೋಬ್ ಮಡ್ಸ್ಕೊಂಡ್ ಹಾಕೊಂಡ್ಬಿಟ್ಟಿ ಇಲ್ಲಕ್ಕ ಅಲ್ಲಕ್ಕಯ್ಯ ನಿಮ್ಮ ಅಜ್ಜಿ ಆ ಚೀಲ ಇಟ್ಕತ್ತಿರ್ಲಿಲ್ವಾ ಆ ಚೀಲದೊಳಗ ಕಾಸು ಇಡ್ತಿದ್ದ ನೀವ್ ಒಂದ್ಸರಿ ಕದ್ಬಿಟ್ಟು ದುಬ್ಬಸ್ಕೊಳ್ಳಿಲ್ವಾ ನಾನ್ ದುಬ್ಬಸ್ಕೊಂಡೆ ನೀ ಕದಿಯಕ್ ಹೋಗಿ ಇದ್ರಲ್ಲಿ ಗುಗ್ಗ ತೆಗಿತಾರ ಅದ್ರಲ್ಲಿ ಚುಚ್ಚಿಸ್ಕೊಳ್ಳಿಲ್ವಾ ಅಯ್ಯೋ ಆ ಚುಚ್ಚಿಸ್ಕೊಳ್ಳಿ ನೋಡು ಮಾತಾಡ್ಲಿ ಬಿಡಪ್ಪ ಇದೆಲ್ಲ ಮಾತಾಡಕ್ಕೆ ನಡಿ ಊರ್ಗ ಹೋಗವ ಇಲ್ಲಿ ಎಕ್ಸಿಬಿಷನ್ ಬಂದ್ಬಿಟ್ಟು ನೀನು ಸುಬ್ಬಣ್ಣ ನಮ್ ಮಾತ್ಗೆ ಇರು ಚಂದ್ರಣ್ಣ ಹೊಸಿ ಸಾಮಾನ್ ಇದಾವ ನೋಡಲ್ಲಿ ಮಾಡ್ಕವ್ರೆ ಇವಾಗ ಈ ಸೇರು ಪಾವು ಚಟಾಕು ಬಳ್ಳ ಇವೆಲ್ಲ ನೋಡ್ಕೊಂಡು ಹಿಂಗೆ ಮುಂದೆ ಬಂತು ಅಂದ್ರೆ ಇಲ್ಲಿ ಸಿರಿಧಾನ್ಯಗಳನ್ನ ಇಟ್ಟಿದೀವಿ ಸಿರಿಧಾನ್ಯಗಳೆಲ್ಲರೂ ಹೇಳಕ್ಕೆ ಗೊತ್ತು ಮತ್ತೆಲ್ಲಾರು ಹೇಳ್ತಾರೆ ಇವಾಗ ಹೆಲ್ತಿಗೆ ಒಳ್ಳೇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತೆಲ್ಲ ಹೇಳ್ತಾರೆ ಬಟ್ ಅಲ್ಲಿ ಯಾರಿಗೂ ಯಾವ್ದ್ಯಾವ್ದು ಸಿರಿಧಾನ್ಯ ಅಂತಾನೆ ಗೊತ್ತಾಗಲ್ಲ ಕೆಲವು ಸರಿ ಒಂದೊಂದೊಂದು ಜೊತೆ ಜೊತೆಲಿ ಇಟ್ಬಿಟ್ರೆ ಇದು ಸಾಮೇನ ಇದು ನವಣೆನ ಅಂತ ಹೇಳಕ್ಕೆ ಗೊತ್ತಾಗಲ್ಲ ಸೊ ಹಂಗಾಗಿ ಅದಕ್ಕೆ ಎಲ್ಲರಿಗೂ ಅಟ್ಲೀಸ್ಟ್ ಅದು ಯಾವ ಧಾನ್ಯ ಯಾವ್ದು ಅಂತಾದ್ರೂ ಐಡೆಂಟಿಫಿಕೇಶನ್ ಅಂದ್ರೆ ಗುರ್ತು ಹಿಡಿಯೋಕಾದ್ರೂ ಅಟ್ಲೀಸ್ಟ್ ಆಗ್ಲಿ ಅನ್ನೋದಕ್ಕೆ ನಾವು ಅದ್ರ ಹೆಸರು ಎಲ್ಲ ಬರೆದು ಅದ್ರ ಬಗ್ಗೆ ಮಾಹಿತಿನೂ ಬರೆದಿಟ್ಟಿದೀವಿ ಈಗ ಸಾಮೆ ಅಂತ ಇದೆ ನೋಡಿ ಇಲ್ಲಿ ಸೊ ಸಾಮೆ ಅದು ಯಾವ ವೆರೈಟಿ ಅದ್ರಲ್ಲಿ ಎಷ್ಟೆಷ್ಟು ವೆರೈಟಿಗಳು ಸಿಗುತ್ತೆ ಸಾಮೆನಲ್ಲಿ ಇಲ್ಲಿ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಬೆಳೆಯುವಂಥದ್ದು ಅದು ಯಾವ ಟೈಮಲ್ಲಿ ಬೆಳಿಬೇಕು ಅದಕ್ಕೆ ಎಷ್ಟು ಇಂಚ್ ಮಳೆ ನೀರು ಬೇಕಾಗತ್ತೆ ಮತ್ತೆ ಅದನ್ನು ಎಷ್ಟು ಸಾಲಲ್ಲಿ ನೆಡಬೇಕು ಯಾವ ಟೈಮಲ್ಲಿ ಅದನ್ನ ಬಿತ್ತನೆ ಮಾಡಬೇಕು ಆ ಥರ ಎಲ್ಲ ಬರ್ದಿದ್ದೀವಿ. ಇಲ್ಲಿ ಸಾಮೆ ಅಂತ ತಗೊಂಡ್ರೆ ನಮಗೆ ಬಿತ್ತನೆನ ಜೂನ್ ಜುಲೈಲಿ ಮಾಡ್ತೀವಿ ಮೊದಲನೇ ವಾರದಲ್ಲಿ. ಅದಕ್ಕೆ ಬಿತ್ತನೆ ಮಾಡೋಕ್ಕೆ 3-4 kg ಬೇಕು ಬಿತ್ತನೆ ಬೀಜ ಒಂದು ಎಕರೆಗೆ. ಕಟಾವು 90 ದಿನದೊಳಗೆ ಬರುತ್ತೆ, ಅಂದರೆ 3-4 ತಿಂಗಳಲ್ಲಿ ಅದನ್ನು ನಾವು ಆರಾಮಾಗಿ ಕಟಾವು ಮಾಡ್ಕೋಬೋದು. ಒಂದು ಎಕರೆಗೆ 4-5 ಕ್ವಿಂಟಲ್ ಇಳುವರಿ ಬರುತ್ತೆ. ಸೊ ಈ ಥರ ಮಾಹಿತಿನ ನಾವಿಲ್ಲಿ ಬೋರ್ಡ್ ಹಾಕ್ಬಿಟ್ಟು ಅದ್ರದ್ರ ಆ ಬೆಳೆಗಳ ಮುಂದೆ ಇಟ್ಟಿದ್ದೀವಿ. ಸೊ ಇಲ್ಲಿ 8-9 ತರದ ಸಿರಿಧಾನ್ಯಗಳನ್ನ ನೋಡಕ್ ಸಿಗತ್ತೆ ನಮ್ಗೆ, ಜೊತೆಗೆ ರಾಗಿ ವೆರೈಟೀಸ್ 5 ರಾಗಿ ವೆರೈಟಿಗಳು, 5 ಭತ್ತದ ವೆರೈಟಿಗಳು, ಬಿಳಿ ರಾಗಿನೂ ಇಟ್ಟಿದ್ದೀವಿ. ಇಲ್ಲಿ ಬಿಳಿ ರಾಗಿನೂ ಇದೆ, ಇದನ್ನು ನೋಡಕ್ ಸಿಗತ್ತೆ ಇಲ್ಲಿ ನೋಡ್ಬೋದು. ನೋಡಿ ಇಲ್ಲಿ ಬಿಳಿ ರಾಗಿನೂ ಇದೆ ಇಲ್ಲಿ ನೋಡಪ್ಪ. ಅಲ್ಲಿ ರಾಜಣ್ಣ ಕಮಲಕ್ಕ ನೋಡು ಬಿಳಿ ರಾಗಿ ಅಂತೆ ಇದು. ಅಲ್ಲ ಎಲ್ಲೆಲ್ಲಿಂದ ತಂದವ್ರು ನೋಡವ್ವ, ರಾಶಿ ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡಣ್ಣ, ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಎಷ್ಟು ಜನ ಕೆಲಸ ಮಾಡಿದ್ರು ಕುಂದವ್ವ ಅಲ್ಲಿ, ಅದಕ್ಕೆ ಇದೆಲ್ಲ ಅಲಂಕಾರ ಮಾಡಕ್ಕೆ ಇದು ಎಲ್ಲಾ ಸೇರಿಸಿ. ಇದಿಷ್ಟೇ ಅಲ್ಲ, ಹೊರಗಡೆ ಇನ್ನೂ ಇದೆ, ಬನ್ನಿ ಮುಂದಕ್ಕೆ ಹೇಳ್ತಾ ಹೋಗ್ತೀನಿ. ಇದನ್ನ 3 ತಿಂಗಳ ಹಿಂದೆಯಿಂದಾನೆ ಶುರು ಹಚ್ಕೊಂಡಿದ್ದೀವಿ ನಾವೆಲ್ಲ ಕೆಲಸ ಮಾಡಕ್ಕೆ ಕೃಷಿ ಇಲಾಖೆಯಲ್ಲಿ. ಕಮ್ಮಿ ಅಂದ್ರೆ 25-30 ಜನ ಇದ್ರಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ರಾಜಣ್ಣ ಸುಬಣ್ಣ ಈ ತರ ಮಾಡ್ಬೇಕು ಅಂದ್ರೆ ಅಲ್ಲ ಈ ಯಜಮಿಸಿಂದ ಒಂದಿನ ಸಾಕಾಗಲ್ಲ ನೋಡಕ್ಕೆ, ಇನ್ನೊಂದಿನ ಬರ್ಬೇಕಾಯ್ತದೆ. ಅಲ್ಲ ಕಣಪ್ಪ ನೋಡೋದಿರ್ಲಿ, ನಾವು ಈ ತರ ಮಾಡ್ಬೇಕು ಅಂದ್ರೆ ಜನನು ಹೊಂದಿಸ್ಕೋಬೇಕು. ಈಗ ನೀನು ಈಗ ಕೃಷಿ ಇಲಾಖೆ ಅವ್ರದ್ ನೋಡಕ್ಕೆ ಒಂದಿನ ಬೇಕು ನಮ್ಗೀಗ. ಇವಾಗ ಬರೀ ನೋಡ್ಕೊಂಡು ಹೋಗೋಣ, ಇನ್ನೊಂದಿನ ಬರೋಣ ಬೇರೆ ನೋಡಕ್ಕೆ ಬಿಡೀಗ. ಇಲ್ಲಿ ಈ ಬಿತ್ತನೆ ಬೀಜಗಳೆಲ್ಲ ಮುಗ್ದಂಗೆ ನಾವ್ ಈ ಕಡೆ ನೋಡೋದು ಅಡಿಗೆ ಮನೆ. ಹಳೆಯ ಕಾಲದಲ್ಲಿ ಅಡಿಗೆ ಮನೆಯಲ್ಲಿ ನಾವೇನ್ ಕಾಣಕ್ ಸಿಕ್ತಿತ್ತು, ಬರೀ ಮಡಿಕೆಗಳು, ಆಮೇಲೆ ಇದು ತಾಮ್ರದ್ದು ಹಿತ್ತಾಳೆ ಪಾತ್ರೆಗಳು, ಚೊಂಬುಗಳು, ತಟ್ಟೆಗಳು, ಇಂಥವೇ ಇದಾವ ನೋಡಿ. ಇಲ್ಲೆಲ್ಲ ಮನೆಗಳು, ಮನೆ ಇಟ್ಕೊಂಡು ಊಟ ಮಾಡ್ತಿದ್ವಿ. ಅವಾಗ ಡೈನಿಂಗ್ ಹಾಲು ಟೇಬಲ್ ಎಲ್ಲ ಇರ್ಲಿಲ್ಲ, ನೆಲದಲ್ಲಿ ಕುತ್ಕೊಂಡು ಮನೆ ಇಟ್ಕೊಂಡು ಅದ್ರ ಮೇಲೆ ತಟ್ಟೆ ಇಟ್ಕೊಂಡು ಊಟ ಮಾಡ್ತಿದ್ವಿ. ಹಿತ್ತಾಳೆ ತಟ್ಟೆಗಳು ಆತರದೆಲ್ಲ ಇಲ್ಲಿ ಇಟ್ಟಿದ್ದೀವಿ ನೋಡೋದಕ್ಕೆ ಅಂತಾನೆ. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಮಜ್ಜಿಗೆ ಕಡಿಯೋ ಮಂತು ಇದೆ, ಮಡಿಕೆ ಇದೆ, ಇದೆಲ್ಲ ಇಲ್ಲಿ ಇಟ್ಟಿದೀವಿ. ಇದು ಒಳ್ಕಲ್ಲು, ಮತ್ತಿಲ್ಲಿ ರಾಗಿ ಬಿಸೋ ಕಲ್ಲಿದೆ. ಈ ತರದ ಇನ್ನೂ ಏನೇನೋ ಐಟಮ್ಗಳಿದಾವೆ, ಇಲ್ಲಿ ನೋಡಿ ಬೇಕಿದ್ರೆ ನೀವೇ ನೋಡ್ತಾವೆ. ಕುಂಭದಕ್ಕ ಬಹಳ ಚೆನ್ನಾಗದೆ, ಇದೆಲ್ಲ ಎಲ್ಲೆಲ್ಲಿಂದ ತಂದ್ರಿ ಅಂತ ನಿಮ್ಮ ಇಲ್ಲದಲ್ಲ ಕಮಲಕ್ಕ. ಶಾವ್ಗೆ ಒತ್ತದು ಅದು ಅದೇ ನೋಡಲ್ಲಿ, ಶಾವ್ಗೆ ಬರಳು ಹೇಳವದೇನ ಅದ ಇದು ಇದೆಲ್ಲ ಎಲ್ಲಿಂದ ತಂದ್ರಿ ಅಂದಲ್ಲ ಅಣ್ಣ. ಈಗ ನಾವ್ ಯಾರು ಉಪಯೋಗಿಸ್ತೇವೆ, ಎಲ್ಲ ಅಟ್ಟಕ್ ಹಾಕ್ಬಿಟ್ಟಿದೀವಲ್ವಾ, ಹಿಂಗೆ ಯಾರ ಕೊಟ್ಟವ್ರ ಅಲ್ವಾ ಮೇಡಮ್. ನಾನು ಆಗ್ಲೇ ನಮ್ ರಾಜಣ್ಣ ಅಟ್ಟದ ಮೇಲೆ ಇಟ್ಬಿಟ್ಟವನಂದ್ರೆ ಇಲ್ಲ ಅಟ್ಟಿ ಕೆಳಗಡೆ ಇಟ್ಟಿದೆ ಅಂತಂದಿ. ಏ ಅವನು ವ್ಯವಸಾಯಕ್ ಬಳಸೋ ಅಂತದ್ದು ಸಾಮಗ್ರಿ ನಾನು ಹೇಳಿದ್ದು. ಅಡ್ಗೆ ಮನೇಲಿ ಕಣ ಈಗ ನಾವ್ ಎಲ್ ಉಪಯೋಗಿಸ್ತೀವಿ ಇವೆಲ್ಲ. ಮಡಿಕೆ ತಡಕೆ ಈಗೆಲ್ಲ ನಾವು ಗ್ಯಾಸ್ ಹಚ್ಕೊಂಡ್ ಕುಂತೀವಿ. ನೋಡು ಅದು ನಂಜನಗೂಡಿನ ಹಲ್ಲಿನ ಪುಡಿ, ಮುಂಚೆ ಹಲ್ಲಿನ ಪುಡಿ ಉಪಯೋಗಿಸ್ತಿತ್ತು. ನಿಂದು ಹೊಸಿ ಕೆಂಪ್ಕಾಗದ ಅದ್ ಉಜ್ಕ ಮೊದ್ಲು. ಈಗ ನೀವಿಬ್ರು ಜಗಳ ಆಡೋದ್ ಬಿಡಿ, ವ್ಯಾಪಿಸ್ಕೊಳ್ಳಿ. ನಾವೆಲ್ಲ ಉಜ್ಜದು ಇದು ಪುಡಿ ಬಿಡಣ್ಣ. ಅಲ್ಲಿ ನಂಜನಗೂಡ ಅಲ್ ಪುಡಿ ನೋಡು, ಒಂಥರ ಪಿಂಕ್ ಕಲರ್. ನಾವು ಅದ್ರಲ್ಲಿ ಉಜ್ಬಿಟ್ಟು ಉಗಿತಾನೆ ಇರ್ಲಿಲ್ಲ, ಹಾಗೆ ಅದು ಸಿಹ ಹಂಗೆ ನುಂಕೊಂಡ್ಬಿಡ್ತಿದ್ದ ಅಲ್ವಾ. ಇದ್ಲಲ್ಲೂ ಉಜ್ಜದನ್ನ ಹಂಗೆ ನುಂಕಿಕ್ಬಿಟ್ಟೆ. ಅಯ್ಯ ಏನು ಆಗೋದಿಲ್ಲ ಕಣ್ಬಿಡು, ಹೋಗೋದಿಲ್ವಾ ಓಸೆ ಉಜ್ಜಾಗ. ಇನ್ನೇನಿದೆ ಅಲ್ಲಿ ನೋಡಿ ಕುಂಭದ ಮೇಡಮ್ ಅವ್ರೆ, ಇದೇನಿದು ಇದೆಂತದ್ದು ಇದು ಇದೆಲ್ಲ ನೋಡಿದ್ ಇದು. ಅದೇನು ಓಸೆ ಜ್ವರಾಗ ಹೇಳಪ್ಪ, ಅದೇನು ಒಳಗೆ ನುಂಕೊಂಡು ಹೇಳಿದ ಇದು ಇದು ಇಲ್ಲಿ ನೋಡಿ ಇದೇನಿದು. ಮುದ್ದೆ ಕೋಲು ಕವಗೋಲು ಅಂದ್ರೆ ಮುದ್ದೆ ಮಾಡಕ್ಕೆ ಕೋಲು ಉಪಯೋಗಿಸ ಅಂದ್ರೆ ಪಾತ್ರನ ಅದಕ್ಕೆ ಸಿಗಿಸ್ಬಿಟ್ಟು ನೋಡು. ಅದಕ್ಕೆ ನಿಂಗೆ ಗೊತ್ತಾಯ್ತು, ಹಳ್ಳಿಲಿದ್ರು ಪಾರಿ ನಿಂತ ಬಂದಾಗ ಆಡ್ತಾನೆ ನಮ್ ರಾಜಣ್ಣ. ಇದ್ಯಾನ ಇದ್ಯಾನ ಮುದ್ದೆ ಮಾಡ್ಯಾರೋ ಇಲ್ವೋ ಯಾಕೋ ಡೌಟ್ ನಂಗೆ. ಆಯ್ತು ತಡಿ ಕಮಲಕ್ಕ, ಇದೇನು ಹೇಳಪ್ಪ ಹಂಗಾರ ನೋಡು. ನೀನು ಈ ಕೆಕ್ಕೇನ ಬೆಳೆಸ್ಕೊಂಡಿದೆಯಲ್ಲ, ಏನು ಹೇಳು ನೋಡು ಈಗ. ಏನಪ್ಪ ಊದ್ಕೊಳ್ಬೇಕಪ್ಪ ಗೊತ್ತಿಲ್ಲ. ಈಗ ನಾವು ಅದನ್ನ ಅವ್ರ ಊರಡಗೆ ಊದೋದು ಜಾಸ್ತಿ, ಅವನೇ ಊದಿ ಊದಿ ಅದನ್ನ ನೆನ್ಪಿಟ್ಕೊಂಡ್ಬಿಟ್ಟು. ಅಲ್ಲಕ್ಕಪ್ಪ ಕವಗಾಲ್ ಗೊತ್ತ ನಿಂಗೆ? ಗೊತ್ತಿಲ್ವಾ, ಇಟ್ತಿರಿ ಬಳಸೋದಿಲ್ವಾ ಕೊಟ್ಕೊಳ್ಳೋದು ಪಾತ್ರನ. ಅವಾಗ ತಿಳಿಯದೇ ನೋಡವ್ವ, ಇಟ್ಟು ಮಾಡೋದು ಒಂದ್ ಅದವಾಗ ಮಾಡೋದು ಒಂದ್ ಕಲೆಕವ್ವ. ಇಟ್ ಮಾಡು ಒಂದ್ ಕೊಟ್ರೆ ಸಿಟಿ ದಿಕ್ನವ್ರಿಗೆ ಗಂಟ್ ಗಂಟ್ ಮಾಡಿ ಕೊಡ್ತಾರೆ. ಆಮೇಲೆ ಇಲ್ಲ ತಟ್ಟೆ ತುಂಬ ತುಂಬಾ ಒಳ್ಳೆ ಪಾಯಸ ತರ ರಾಮ ಅದನ್ನ ಮೆರ್ಕ ಮೆರ್ಕ ಮೆರ್ಕಂದು ಬಾಯಿಗೆ ನಾವು ಇಸ್ಕೊಳಕ್ ಹೋಯ್ತಿದ್ದಾಗ ಅದೇ ಇದೆಲ್ಲ ಬತ್ತಿತ್ತಲ್ಲ ಎಲ್ಚಿ ಹಣ್ಣು ಅದನ್ನೆಲ್ಲ ಹಿಂಗ ಹಿಂಗ ಆಳ್ತೆ ಮಾಡ್ಬಿಟ್ಟು ಅಳತೆ ಮಾಡ್ಬಿಟ್ಟು ಹಾಕ್ತಿತ್ತಲ್ಲ ಅಜ್ಜಿ ಸೇರು ಪಾವು ಚಟಕು ಎಲ್ಲಾನು ಮಾಡ್ಗವ್ರು ನೋಡು. ಈಗ ಸಂಕ್ರಾಂತಿ ಹಬ್ಬದಲ್ಲಿ ತತ್ತಿವಲ್ಲ ಎಲ್ಚಿ ಹಣ್ಣು ಅದನ್ನೆಲ್ಲ ಹಂಗಿಯೇ ಆ ಪಾವು ಚಟಕ್ಲೆ ಅಳದ ಅಳದ್ ಕೊಡ್ತಿತ್ತು ನಾಕಾಣಿಗೆ ಎಂಟಾಣಿಗೆ ಎಲ್ಲ. ಅಲ್ಲಕವ ಎಲ್ಚಿ ಹಣ್ಣು ನಮ್ಗ ಹಳ್ಳಿ ದಿಕ್ ನೀರವ್ರಿಗೆ ಅಪೂರ್ವ ಚಳಿಗಾಲ ಆದ್ಮೇಲೆ ಚಳಿಗಾಲ ಆದ್ಮೇಲೆ ಇಲ್ಲ ಅದು ಹೀರೆಕಾಯಿ ಸೋರೆಕಾಯಿ ಅಂತೆಲ್ಲ ಬಿತ್ತನೆ ಬೀಜಕ್ಕೆ ಒಣಗಿಸಿಟ್ಕೊಂಡಿರ್ತಾರಲ್ವಾ ಇವಾಗ ಏನ್ ಮಾಡ್ತೀವಿ ಎಲ್ಲ ಅಂಗಡಿಲಿ ಪ್ಯಾಕೆಟ್ ಮಾಡಿ ಕೊಟ್ಬಿಡ್ತಾರೆ ತಗೊಂಬಂದ್ ಹಾಕ್ಬಿಡ್ತೀವಿ. ನಮ್ ರಾಜಣ್ಣ ಅದನ್ನ ನೋಡ್ಬಿಟ್ಟು ಏನ್ ಅನ್ಕೊಂಬಿಟ್ಟ ಗೊತ್ತಾ, ಈ ಬೂದಿಲಿ ಇದು ಕುಂಬಳಕಾಯಿ ಬಿತ್ತನ ಮೆರೆದ್ಬಿಟ್ಟು ಯಾವ್ದು ಗ್ವಾಡೆಗೋ ಗಿಡಗೋ ತಟ್ಬಿಟ್ಟು ಒಣಗಾದ್ಮೇಲೆ ತಿನ್ಕತ್ತಲ್ಲ ಅದು ಅಂತ ಬಾಯಿಗೆ ಹಾಕಿಲ್ವಾ ನೋಡ್ತಿದ್ದಂಗ ಗೊತ್ತಾಗದ ಅದತ್ರ ಹೋದ್ಮೇಲೆ ತನ್ ಗೊತ್ತಾಗಿಬ್ರು ಬರೀ ಜಗಳ ಕಮಲಕ್ಕ ಸಿಕ್ಕಿದ್ನೆಲ್ಲ ಬಾಯಿಗೆ ಹಾಕಳಕ್ ನಿನ್ ಚಂದ್ರಣ್ಣ ಅವ ನಿನ್ ಗಂಟ್ಲ ನಿಂತೋಗದೆ ಅಂತ ನಮ್ಗೂ ನಿಂತೋಗಿದ್ದದ ಹೇಳಿ ಈಗ ವಸಿ ನೋಡ್ಬೇಕ ಬೇಡವ ನಾವೀಗ ನಡೆಯಪ್ಪ ಮುಂದಿನ ಇದಕ್ಕೆ ಹೋಗವ ಅದು ವರ್ಲಿ ಆರ್ಟ್ ಅಂತ ಅದನ್ ಗೋಡೆಗಳಲ್ಲೆಲ್ಲ ಹಾಕಿದಿವಲ್ಲ ಅದ್ರದ್ ಒಂದ್ ಪೀಸ್ ಟ್ರೈ ಮಾಡೋಣ ಅಂತ ಬಟ್ಟೆಗೆ ಹಾಕಿದ್ವಿ. ಸುತ್ತ ನೋಡಿ ಮೇಲ್ಗಡೆ ಪೂರ ಡಿಸೈನ್ ಮಾಡಿರೋದು ಅದು ವರ್ಲಿ ಆರ್ಟ್ ಅಂತ. ಅದ್ರಲ್ಲಿ ನಾವು ಗ್ರಾಮೀಣ ಸೊಗಡು ಏನಿರುತ್ತೆ ಆ ಗ್ರಾಮೀಣ ಸೊಗಡನ್ನೆಲ್ಲ ಅದ್ರಲ್ಲಿ ತೋರಿಸಿರ್ತೀವಿ. ಒಂದೊಂದೊಂದೊಂದು ಆಕ್ಷನ್ ಇದೆ ನೋಡಿ ಅಲ್ಲಿ, ಹಸು ಓಡಿಸ್ತಾ ಇರೋದು, ಎತ್ತು ಓಡಿಸ್ತಾ ಇರೋದಿದೆ, ತೂರ್ತಿರೋದಿದೆ, ಧಾನ್ಯ ತೂರ್ತಿವಲ್ಲ ಆ ತೂರ್ತಿರೋದಿದೆ, ಸ್ನಾನ ಮಾಡಿಸ್ತಿದಾರೆ ಮಕ್ಕಳಿಗೆ, ಈ ತರದೆಲ್ಲ ಒಂದೊಂದು ಚಿತ್ರಗಳನ್ನ ಅದ್ರಲ್ಲಿ ಮಾಡಿ ತೋರಿಸ್ತಾರೆ ಗೊಂಬೆಗಳ ತರ ಮೂಲಕ ಅದನ್ನ ಮಾಡಿ ತೋರಿಸೋದು. ಅದನ್ನ ರಂಗೋಲಿ ತರ ನೋಡಿ ನಿಮ್ಮ ಅನ್ಲದಲ್ಲ ಅಳುಗುಳಿ ಮನೆ ಇಲ್ಲಿ ಇಲ್ಲಿ ನೋಡು ಚಂದ್ರಣ್ಣ ಚಿನ್ನಿ ದಂಡು ಮಾಡ್ಕವ್ರೆ. ಅಲ್ಲಕ ರಾಜಣ್ಣ ನಮ್ ಕಮಲಕ್ಕ ಹೇಳುವಾಗ ಮೆತ್ತಿ ಹೇಳ್ತಿದ ನನ್ ದಿಕ್ ತಿರಿಕೊಂಡ ಯಾಕ ದೂರ ನಿಂತಿದ್ದೇನು ಏನ್ ತಮಟೆ ಬಡಿತಿದ್ದಾರ ಅದ್ಯಾಕ ತಮಟೆ ಹೊಡೆದೋದಂಗ ಮಾತಾಡ್ದ ಕಣಪ್ಪ ಕಮಲಕ್ಕ ನನ್ ನೀನು ಮಸಿ ದೂರದಲ್ಲಿ ನಿಂತಿದ್ದೆ ಕೂಗಿ ಕೇಳ್ಗಿಳ್ದೆ ಮೇಲ್ಗಡೆ ನೋಡಿ ಇಲ್ಲೆಲ್ಲ ಚಾರ್ಟ್ ಗಳು ಹಾಕಿದೀವಿ ಲೈಟ್ ಬರ್ತಾ ಇದೆಯಲ್ಲ ಬೋರ್ಡ್ಗಳು ಅದ್ರಲ್ಲಿ ಕೃಷಿ ಇಲಾಖೆಯಲ್ಲಿ ಸಿಗುವಂತ ಮಾಹಿತಿ ಅಂದ್ರೆ ಯಾವ್ಯಾವ ಯೋಜನೆಗಳಲ್ಲಿ ಏನೇನು ಉಪಯೋಗಗಳು ಸಿಗುತ್ತೆ ನಮ್ಗೆ ಯಾವ್ಯಾವ ಅದ್ರ ಬಗ್ಗೆ ಎಲ್ಲಾ ಮಾಹಿತಿ ಅಂದ್ರೆ ನಮ್ಮಲ್ಲಿ ಯಾವ್ಯಾವ ಯೋಜನೆಗಳು ಬರುತ್ತೆ. ಈಗ ನೀರಾವರಿಗೆ ಬಂತು ಅಂದ್ರೆ ಮೈಕ್ರೋ ಇರಿಗೇಷನ್ ಅಂತ ಹೇಳ್ತೀವಿ ಸೂಕ್ಷ್ಮ ನೀರಾವರಿ ಅಂತ. ಆ ಸೂಕ್ಷ್ಮ ನೀರಾವರಿ ಯೋಜನೆಯಲ್ಲಿ ನಮ್ಗೆ ಏನೇನು ಉಪಯೋಗಗಳು ಸಿಗುತ್ತೆ ಯಾವ ತರ ಸಿಗುತ್ತೆ ಅದನ್ನ ಹೆಂಗ್ ಉಪಯೋಗಿಸ್ಕೋಬೇಕು ಅದ್ರ ಬಗ್ಗೆ ಮಾಹಿತಿ ಇದೆ. ಇದು ಸಂಜೀವಿನಿ ವಾಹನಗಳನ್ನ ಓಡಿಸ್ತಾ ಇದೀವಿ. ಆ ಸಂಜೀವಿನಿ ವಾಹನ ಏನಕ್ಕೆ ಅಂದ್ರೆ ನಾವು ಮೊಬೈಲ್ ಲ್ಯಾಬ್ ಅಂತ ಹೇಳ್ತೀವಿ ಅಂದ್ರೆ ಅದು ಆ ವೆಹಿಕಲ್ ಎಲ್ಲಿಗೆ ಹೋದ್ರು ಆ ವೆಹಿಕಲ್ ಅಲ್ಲಿ ಒಂದು ಲ್ಯಾಬೋರೇಟರಿ ಐಟಮ್ಸ್ ಏನೇನಿರುತ್ತೆ ಪರೀಕ್ಷೆ ಮಾಡೋದಕ್ಕೆ ಬೇಕಾಗುವಂತ ಅಗತ್ಯ ಇರುವಂತದ್ದು ಅದನ್ನೆಲ್ಲ ಅದ್ರ ಜೊತೆಲೆ ತಗೊಂಡೋಗಿ ಈಗ ಮಣ್ಣು ಪರೀಕ್ಷೆ ಮಾಡ್ಬೇಕಂದ್ರೆ ಅಲ್ಲೇ ರೈತರು ತಾಕಲ್ಲೇ ಹೋಗಿ ವೆಹಿಕಲ್ ನ ಅಲ್ಲೇ ನಿಲ್ಲಿಸ್ಕೊಂಡು ಆ ಒಂದು ಎಕ್ವಿಪ್ಮೆಂಟ್ ನ ಯೂಸ್ ಮಾಡ್ಕೊಂಡು ಅಲ್ಲೇ ಮಣ್ಣು ಪರೀಕ್ಷೆ ಮಾಡಿ ಅವ್ರಿಗೆ ರಿಪೋರ್ಟ್ ಕೊಡ್ಬೋದು. ಸೊ ಈ ತರದ ಅವಕಾಶಗಳಿದೆ ಈ ಸ್ಕೀಮ್ಗಳ ಬಗ್ಗೆ ಯೋಜನೆಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಅಂತಾನೆ ಇದೆಲ್ಲ ಚಾರ್ಟ್ ಗಳು ಹಾಕಿರೋದಿಲ್ಲಿ. ಸೊ ಇದೆಲ್ಲ ಒಂದ್ ಕಡೆಯಿಂದ ನೋಡ್ಕೊಂಡ್ ಬಂದ್ರೆ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಬರುತ್ತೆ. ಇದನ್ನೆಲ್ಲ ನೋಡ್ಕೊಂಡ್ ಬನ್ನಿ, ಹಂಗೆ ನಾನು ಆಚೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಬೆಳೆಗಳ ಬಗ್ಗೆ ಕೆಲವು ಮಾಹಿತಿಗಳಿದೆ ತೋರಿಸ್ಕೊಂಡ್ ಬರ್ತೀನಿ. ಸೀರೆ ನೋಡಿದವರು ನೋಡಲಿ ಚೆನ್ನಾಗಿದೆ. ಯಾವ ಸೀರೆಯಪ್ಪ? ಕಾಟನ್ ಸೀರೆ. ಓ ಕಾಟನ್ ಸ್ಯಾಲೆ. ನೋಡವ್ವ ಎಲ್ಲ ಕೊಡಂಗಿದ್ರು ತಕ್ಕಂಬಿಡು ಅಪ್ಪ. ಇದೆಲ್ಲ ಬರೀ ಪ್ರದರ್ಶನ ಕೆಟ್ಟಿರೋದು. ನೋಡಿ ಇಳ್ಕಲ್ ಸೀರೆ ಅಂತವನೇ ನಮ್ ರಾಜಣ್ಣ, ಇಳ್ಕಲ್ ಅಲ್ಲಿ ಮಾಡ್ತಾರಲ್ಲಣ್ಣ ಅದು ಕಾಟನ್ ಸೀರೆನೆ. ಕಾಟನ್ ದಾರದಿಂದ ಮಾಡವ್ರೆ ನೋಡಲಿ ಹತ್ತಿ ಹತ್ತಿ ಮಾಡಾರೆ ಅಂತ. ಅಯ್ಯೋ ತಕ್ಕವ ಅದಕ್ಕೆ ಯಾಕ ಕಾಸದ ತಕ್ಕ ಒಳ್ಳೆ ಚಾನ್ಸ್ ಸಿಕ್ತು. ಬನ್ನಿ ಬನ್ನಿ ಪಕ್ಕದ ಸ್ಟಾಲ್ ಅಲ್ಲಿ ಮಾರಾಟ ಹಾಕಿದಾರೆ ಅಲ್ಲಿ ಹೋಗಿ ತೆಗಿಸ್ಕೊಂಡು ಹೋಗುರಂತ ಬನ್ನಿ ಕಮಲಕ್ಕ. ನೀನು ಇಲ್ಲಿ ಬಂದು ಬೇಜಾರು ಮಾಡ್ಕೋಬೇಡ, ನಿಂಗು ಅದೇ ನೋಡ ಜುಬ್ಬಗಳನ್ನು ಮಾಡ್ಕವ್ರೆ. ಇದ್ಯಾರು ಕೊಟ್ ಸರ್? ಬೇಕಾ ನಾ ಕೊಡ್ತೀನಿ. ಪಟ್ಟ ಪಟ್ಟ ಚಡ್ಡಿ ಜುಬ್ಬ ಎಲ್ಲ ಇದೆ ನೋಡಿ ಇಲ್ಲಿ. ಅದು ಇದೆ ಅಲ್ಲಿ ಏನಿದ್ದು ಕುಮದವ್ವ ಪಟ್ಟೆ ಪಟ್ಟೆ ಚಡ್ಡಿ ತಾತಂದಿರ ಹಾಕೊಂತಿದ್ರಲ್ಲ ಚಡ್ಡಿ ಅಲ್ಲಿ ನೋಡಿ ಆ ಕಡೆ ಮೂಲಲ್ಲಿ ಇಟ್ಟಿದ್ದೀನಿ ಅದನ್ನ. ಪಟಪಟಿ ಚಡ್ಡಿ ಅಂತ ನಮ್ ಕುಮುದವ್ ಹೇಳಿದ್ರೆ ನಮ್ ಕಮಲಕ್ಕ ಕಿಸಿ ಕಿಸಿ ಕಿಸಿ ಅಂತಾವ್. ಅದ್ ಯಾಕೋ ಕಾಣಿ ಪಟಪಟಿ ಚಡ್ಡಿ ನೆನ್ಪ್ ಮಾಡ್ಕೊತಾವಳೆ. ಸುಬ್ಬಣ್ಣ ಏನೋ ಹೇಳ್ತಾ ಕೇಳಿ, ಈಗ ಕಮಲಕ್ಕಂಗೆ ವಸಿ ಬುದ್ಧಿವಂತಿಕೆ ಕಡಿಮೆ ಅನ್ನೋದು ಇದಕ್ಕೆ ಅಂಗಡಿ ಮುಂದೆ ಹೋಗ್ಬಿಡ್ತಾನೆ ಚಂದ್ರಣ್ಣನ್ನ ಸೀರೆ ಕೊಡ್ಸು ಅನ್ಬೇಕು. ವಸ್ತು ಪ್ರದರ್ಶನಕ್ಕೆ ಬಂದ್ಬಿಟ್ಟು ಈ ಸ್ಟಾಲ್ ಒಳಗಡೆ ನಿಂತರೆ ಏನ್ ಪ್ರಯೋಜನ? ಈಗ ಅದೇನ ನೀವು ಹೇಳಿ ಒಳ್ಳೆ ಕೆಲಸ ಮಾಡಿದ್ರಿ, ಈಗ ಇದನ್ನ ತೋರಿಸ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗವಾಯ್ತು ಗೊತ್ತಾ ಸುಬ್ಬಣ್ಣ. ಈ ಮೈಸೂರು ಪ್ಯಾಟ್ ಹಾಗೆ ಏನು ಅಂತಂದ್ರೆ, ಈ ಯಾವ್ದಪ್ಪ ಅದು ಬಟ್ಟೆ ಅಂಗಡಿಗಳ ಮುಂದೆ ಈ ಗೊಂಬೆ ಹಾಕಿರ್ತಾರೆ ಸೀರೆಯ, ನನಗೆ ಇದೇ ಸೀರೆ ಬೇಕು ಅಂತ ಹಠ ಮಾಡ್ದಂಗ ಅದೊಂದೇ ಇರ್ತದ, ಕೊಳ ಆಗೋಗಿರ್ತದ ಈಚೆ ಕಡೆ ಅದನ್ನ ತೋರಿಸ್ಕೊಡ್ಬೇಕಾದ್ರೆ ಎಷ್ಟೋ ದಿನ ಕೇಳ್ಕತ್ತಾರೆ. ಮಡಗಿರ್ತಾರೆ ಆ ತರದ್ದು ನೀನು ಹಳ್ಳಿ ಮಾಡ್ರನ್ ಲೇಡಿ ನೀನು ಈಗ ಹೊರ್ಗಡೆ. ಅದೇನೋ ಇದೇನೋ ಒಂದ್ ಹಳ್ಳಿ ಕಂಡಂಗ ಮಾಡ್ಬಿಟ್ರ ಸುಬ್ಬಣ್ಣ. ಅಲ್ಲಿ ಏನೋ ಯಾರೋ ಏನೋ ಹೇಳ್ತಾವ್ರ ಇರಿ ಅಲ್ಲಿ ತನಕ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ತರಕಾರಿ ಬೆಳೆಗಳು ಎಲ್ಲ ಹಿತ್ತಲಲ್ಲಿ ನಮ್ಗೆ ಒಂದ್ ಅರ್ಧ ಎಕರೆ ಅಷ್ಟು, ಇಲ್ಲಾಂದ್ರೆ ಕಮ್ಮಿ ಅಂದ್ರೆ ಒಂದ್ 10 ಗುಂಟೆ ಜಾಗ ಇರುತ್ತೆ. ಇಲ್ಲಿ ನೋಡಿ, ಇಲ್ಲ ಅದಕ್ಕಿಂತ ಜಾಸ್ತಿ ಜಾಗ ಇಲ್ಲ. ಇಲ್ಲ ನಮಗ್ ಮನೆಗ್ ಬೇಕಾಗಿರೋ ತರಕಾರಿನ ಒಂಚೂರು ಇಷ್ಟಿಷ್ಟಿಷ್ಟು ಅಲ್ಲೆಲ್ಲೆಲ್ಲಿ ಹಾಕೊಂಡ್ರೆ, ಒಂದ್ ಸಾಲ್ ಸಾಲ್ ಮಾಡ್ಕೊಂಡು ನೀಟಾಗಿ ನಟ್ಕೊಂಡ್ರೆ ಮನೆ ಬಳಕೆಗೆ ಬೇಕಾಗುವಂತ ತರಕಾರಿಗಳೆಲ್ಲ ಇಲ್ಲೇ ಬೆಳ್ಕೋಬಹುದು. ಈ ಕಡೆ ಬದನೆಕಾಯಿ, ಕೋಸು, ಮತ್ತೆ ಇಲ್ಲೊಂದಷ್ಟು ತರಕಾರಿ, ಅಲಸಂದೆ ಕಾಳುಗಳು ಅದನ್ನೆಲ್ಲ ಹಾಕಿದೀವಿ. ಇಲ್ಲೊಂದಷ್ಟು ವೆರೈಟಿಗಳು ಇದೆ, ಬೇರೆ ಬೇರೆ ತರ ವೆರೈಟೀಸ್ ಎಲ್ಲ ಇದೆ. ಹಿಂಗೆ ಮುಂದಕ್ಕೆ ಹೋದ್ರೆ ನಾವಿಲ್ಲಿ ಅದ್ರ ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ ಒಳ್ಳೆ ಚಾನೆಲ್ ತರ ಮಾಡಿಟ್ಟಿದೀವಿ. ಈ ಚಾನೆಲ್ ತರ ಏನಕ್ಕೆ ಮಾಡಿದೀವಿ ಅಂದ್ರೆ, ನಮ್ಮ ಜಲಾನಯನ ಅಭಿವೃದ್ಧಿ ಅಂತ ಒಂದು ಪ್ರೋಗ್ರಾಮ್ ಇದೆ, ಯೋಜನೆ ಇದೆ. ಆ ಜಲಾನಯನ ಅಭಿವೃದ್ಧಿ ಪ್ರೋಗ್ರಾಮ್ ಅಲ್ಲಿ ಏನು ಅಂತಂದ್ರೆ, ನಾವು ಮಳೆ ನೀರಲ್ಲಿ ಅಂದ್ರೆ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ನೀರನ್ನ ಸಂರಕ್ಷಣೆ ಮಾಡೋದು ಹೆಂಗೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇಲ್ಲಿ ಸಿಗುತ್ತೆ. ಸೊ ಹರಿಯೋ ನೀರನ್ನ ತಡೆದು ಇಂಗಿಸಿ ಆಮೇಲೆ ಅದನ್ನ ನಾವು ಹೆಂಗ್ ಬಳಸ್ಕೋಬೇಕು ಅನ್ನೋದು ಇಲ್ಲಿ ಬರುತ್ತೆ. ಇಲ್ಲಿ ಸ್ಲೋಪ್ ಕಾಣಿಸ್ತಿದೆಯಲ್ಲ, ಇಳಿಜಾರು ಕಾಣಿಸುತ್ತಲ್ಲ. ಸೊ ಇಳಿಜಾರು ಕಾಣಿಸೋ ಪ್ರದೇಶಗಳಲ್ಲಿ ನಾವ್ ಈ ತರ ಅಡ್ಡಕ್ಕೆ ಬದುಗಳನ್ನ ಕಟ್ಕೊಂಡ್ ಬಂದ್ರೆ, ಇಳಿಜಾರಿಗೆ ಅಡ್ಡವಾಗಿ ಬದುಗಳು ಕಟ್ಕೊಂಡ್ ಬಂದ್ರೆ ಆ ನೀರು ಅಲ್ಲೇ ಇಳಿಯುತ್ತೆ, ಅಂದ್ರೆ ನಿಂತ್ಕೊಳ್ಳುತ್ತೆ ನೀರು, ಶೇಖರಣೆ ಆದಂಗೆ ಕೆಳಗಡೆ ಇಂಗ್ತಾ ಹೋಗುತ್ತೆ. ಸೊ ಹಂಗಾಗಿ ಅಂತರ್ಜಲ ಜಾಸ್ತಿ ಆಗುತ್ತೆ. ಅಲ್ಲಿಂದನು ಇನ್ನು ಜಾಸ್ತಿ ಮಳೆ ಬಂತು ಅಂದಾಗ ಮಳೆ ಹರ್ಕೊಂಡ್ ಬರುತ್ತಲ್ಲ ನೀರು, ಆ ಹರ್ಕೊಂಡ್ ಬರೋ ನೀರ್ನ ಹಿಂಗೆ ಮುಂದಕ್ಕೆ ಕಾಲುವೆಗಳ ತರ ಮಾಡ್ಕೊಂಡ್ ಬಿಟ್ಟು ಆಮೇಲೆ ಮಧ್ಯದಲ್ಲಿ ಒಂದೊಂದಷ್ಟು ತಡೆಗೋಡೆಗಳನ್ನ ಕಟ್ತೀವಿ. ತಡೆಗೋಡೆಗಳನ್ನ ಕಟ್ಟಿದಾಗ ಅಲ್ಲಲ್ಲಲ್ಲಲ್ಲ ನಿಂತ್ಕೊಳ್ಳುತ್ತೆ ನೀರು. ಅಲ್ಲಿಂದ ಹಂಗೆ ಮುಂದೆ ಬಂದಾಗ ಒಂದಷ್ಟು ದೊಡ್ಡದು ಕೆರೆ ತರ ಏನಾದ್ರೂ ಜಾಗ ಅಂದ್ರೆ ಸ್ವಲ್ಪ ನೆಲ ಮಟ್ಟವಾಗಿ ಇರುವಂತ ಜಾಗ ಸಿಕ್ತಾಗ ಅದನ್ನಲ್ಲಿ ಕೆರೆ ತರ ಮಾಡ್ಬಿಟ್ಟು ಗೋಕಟ್ ಅಂತ ಮಾಡ್ಕೊಂತೀವಿ. ಸೊ ಈ ತರ ಗೋಕಟ್ ಅಂತೆಲ್ಲ ಮಾಡ್ಕೊಂಡ್ರೆ ಹಸುಗಳಿಗೆ ನೀರು ಕುಡಿಯೋದಕ್ಕೂ ಉಪಯೋಗಕ್ಕಾಗುತ್ತೆ, ಜೊತೆಗೆ ಅಲ್ಲಿ ಶೇಖರಣೆ ಆಗೋ ನೀರನ್ನ ಆಮೇಲೆ ಬೇಕಿದ್ರೆ ನಾವು ಆ ಸುತ್ತಮುತ್ತ ಇರೋ ಜಮೀನಿಗೆ ಉಪಯೋಗಿಸ್ಕೋಬಹುದು. ಈ ಕಡೆ ನೋಡಿ, ಈ ಕಡೆ ದೇವಸ್ಥಾನ ಮತ್ತೆ ಗ್ರಾಮ ತರ ಎಲ್ಲ ಮಾಡ್ಕೊಂಡಿದೀವಿ. ಇದನ್ನೆಲ್ಲ ಅದು ಡೆಮಾನ್ಸ್ಟ್ರೇಷನ್ ಗೆ ಅಂತಾನೆ ಇಟ್ಟಿರೋದು. ಹಿಂಗೆ ಒಂದು ಹಳ್ಳಿನಲ್ಲಿ ಈ ತರ ಇದ್ದಾಗ ಈ ತರ ಎಲ್ಲ ಮಾಡ್ಬೋದು ಅಂತ ಇಲ್ಲಿರೋದು. ಇಲ್ಲಿ ಹಿಂಗೆ ಮುಂದಕ್ಕೆ ಹೋದ್ರೆ ನಮ್ಗೆ ಒಂದಷ್ಟು ರಾಗಿ ವೆರೈಟಿ ಪ್ಲಾಟ್ ಗಳೆಲ್ಲ ಕಾಣಕ್ ಸಿಗುತ್ತೆ. ಅದೇನು ಹೊರಗಡೆ ಅದೇನು ಹಾಕ್ಬಿಟ್ಟಿದೀರಿ ಹಸಿರು ಮಾಡ್ಬಿಟ್ಟು ಸುಬ್ಬಣ್ಣ, ಒಂಚೂರು ದೇವಸ್ಥಾನ ಅದು ವಸಿ ಕೈಮುಖಪ್ಪ ಅಪ್ಪ ನಡಿ ಅಲ್ಲಿ ಮುಂದಕ್ಕೆ ನಡಿಯಲ್ಲಿ ಅಲ್ಲೇನೋ ಯಾರೋ ಅಲ್ಲೇನೋ ಹೇಳ್ತಾವ್ರೆ ಟೋಪಿ ಹಾಕೊಂಡು. ಅವರು ಇಲ್ಲಿ ನಮ್ಮಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಬಂದು ಮಾಹಿತಿ ಕೊಡೋದಕ್ಕೆ, ಇಲ್ಲಿ ಯಾರು ಬರ್ತಾರೆ ವಿಸಿಟರ್ಸ್ ರೈತರು ಎಲ್ಲಾರು ಬರ್ತಾರಲ್ಲ, ಅವ್ರಿಗೆ ಇಲ್ಲಿ ನಾವೇನ್ ಮಾಡಿದೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು. ಈಗ ಅವರು ಅವ್ರಿಗೆ ಹೇಳ್ಕೊಳ್ಳಿ, ಗೈಡ್ಗಳು ಕಸಬಣ್ಣ, ಈಗ ನಾವು ಇವ್ರ ಮಾತ್ ಕೇಳ್ಕೊಂಡು ಬಂದಿರೋದು ಕಮಲಕ್ಕ ಒಂದೇ ಒತ್ತಾಯ, ಕರಿತಾರೆ ತಡಿ ಕರಿತಾರೆ ತಡಿ ಅಂದ್ರೆ ಕೇಳಲಿಲ್ಲ, ಬನ್ನಿ ಎಲ್ಲೋ ಇರ್ಬೇಕು ತುಟು ತುಟು ಅಂತಿದ್ದ, ಬಿಸಿ ಇರ್ಬೇಕು ಅಂತ. ಈಗ ಕುಮದವ ನೀವೇ ಹೇಳ್ಬಿಡಿ ಅದೇನು ಅಂತ. ಬನ್ನಿ ಇಲ್ಲಿ, ಇವಾಗ ಇಲ್ಲಿ ಕಾಣಕ್ ಸಿಗೋದು ಇಲ್ಲಿ ಫುಲ್ಲು ಇದು ಮೆಡಿಸಿನಲ್ ಪ್ಲಾಂಟ್ಸ್ ಅಂತ ಅಂದ್ರೆ ಔಷಧಿ ಗಿಡಗಳು ಅಂತ ಏನ್ ಹೇಳ್ತೀವಿ ಅಂದ್ರೆ ಮನೆ ಮದ್ದಿಗೆ ಆಗುವಂತ ಔಷಧಿ ಗಿಡಗಳು ಇದೆಲ್ಲ ನಮ್ ಹಿತ್ತಲಲ್ಲಿ ಇರ್ಬೇಕಾಗಿರುವಂತದ್ದು. ಸೊ ಇದ್ರ ಬಗ್ಗೆ ಒಂದಷ್ಟು ಗಿಡಗಳು ಇದ್ರಲ್ಲೆಲ್ಲ ನೀವು ನೋಡಿದ್ರ ತುಳಸಿ ಅದು ಎಲ್ಲ ಗಿಡಗಳಿದಾವೆ. ಇದನ್ ಬಿಟ್ಟರೆ ಇಲ್ಲಿ ಅದನ್ನ ಇವಾಗ್ಲೇ ಹೇಳಿದ್ರಲ್ಲ ಕಾಂಪೌಂಡ್ ಹಾಕ್ದಂಗ್ ಹಾಕ್ಬಿಟ್ಟಿದೀವಿ ಅಂತ. ಸೊ ಆ ಕಾಂಪೌಂಡ್ ಹಾಕ್ದಂಗ್ ಹಾಕಿರೋದು ಏನಕ್ಕೆ ಅಂತಂದ್ರೆ, ಇಲ್ಲಿ ನಾವು ಸಮಗ್ರ ಕೃಷಿ ಪದ್ಧತಿ ಅದನ್ನ ಹೆಂಗ್ ಮಾಡ್ಬೋದು. ಸೊ ಸಮಗ್ರ ಕೃಷಿ ಪದ್ಧತಿಲಿ ಏನೇನ್ ಇರುತ್ತೆ ಅದ್ರ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ಇಲ್ಲಿಟ್ಟಿರೋದು. ಇಲ್ಲಿ ಫಸ್ಟ್ ಇಲ್ಲಿ ರೈಟ್ ಸೈಡ್ ಹಂಚಿನ ಮನೆ ತರ ಕಾಣ್ತಿದ್ಯಲ್ಲ, ಇದು ರೈತರ ಮನೆ, ಚಂದ್ರಣ್ಣನ ಮನೆ. ಅಲ್ಲಿ ಪಕ್ಕ ನೋಡಿ ಬಾವಿ ಇದೆ, ಸೊ ಅವರೆಲ್ಲ ಅಂತರ್ಜಲನೆಲ್ಲ ಕೂಡ ಹಾಕೊಂಡ್ರೆ ಇಲ್ಲಿ ಬಾವಿಗೆ ನೀರು ಒಳ್ಳೆ ಶೇಖರಣೆ ಆಗುತ್ತೆ, ಅದನ್ನ ಮನೆ ಬಳಕೆಗೆ ನಿಮ್ಮ ಮನೆ ತರ ಉಪಯೋಗಿಸ್ಕೋಬಹುದು. ಮನೆ ಮುಂದ್ಗಡೆ ಅದೇನೋ ಒಂದು ಹಾಕಿದಾರಲ್ಲ, ಅದೇನದು? ಅಲ್ಲಿಗೆ ಹೋಗೋಣ ಫಸ್ಟ್, ಈ ಕಡೆ ಬಲಗಡೆ ಇಂದ ಹೇಳ್ಕೊಂಡ್ ಬರ್ತೀನಿ. ಸುತ್ತ ಇಲ್ಲೆಲ್ಲ ತೆಂಗಿನ ಗಿಡಗಳು ಅಡಿಕೆ ಗಿಡಗಳೆಲ್ಲ ಇಟ್ಕೊಂಡಿದ್ದಾರೆ, ಮತ್ ಮನೆ ಹಿತ್ತಲಲ್ಲಿ ಒಂದಷ್ಟು ಗಿಡಗಳು ಹಾಕೊಂಡಿದ್ದಾರೆ. ಮತ್ ಈ ಕಡೆ ಜಮೀನ್ ಏನಿದೆ ಆ ಜಮೀನಲ್ಲಿ ಬೇಕಾಗುವಂತ ಬೆಳೆಗಳೇನ್ ಬರುತ್ತೆ ನಾವು ಆಹಾರದ ಇದಕ್ಕೆ ಅದನ್ನೆಲ್ಲ ಇಲ್ಲಿ ಬೆಳ್ಕೊಬಹುದು. ಇಲ್ಲಿ ಪಕ್ಕಕ್ಕೆ ಒಂದು ಕೊಟ್ಟಿಗೆ ಕಾಣಿಸ್ತಾ ಇದೆ ನೋಡಿ, ಹಸುಗಳೆಲ್ಲ ನಿಲ್ಸಿದ್ದಾರೆ ಅದ್ರೊಳಗಡೆ. ಸೊ ಇದು ಮನೆ ಬಳಕೆಗೆ ಬೇಕಾಗುವಂತದ್ದು, ಹಾಲು ಮತ್ತೆ ಹಾಲಿನ ಉತ್ಪನ್ನಗಳನ್ನೆಲ್ಲ ತಯಾರಿಸ್ಕೊಳಕ್ಕೆ ಅಂತ ಹೇಳಿ ಮಾಡ್ಕೊಂಡಿರೋ ಶೆಡ್. ಅಲ್ಲಿ ಹಸುಗಳೆಲ್ಲ ಇರುತ್ತೆ, ಆಡು ಕುರಿನೆಲ್ಲ ಇಲ್ಲೇ ಸಾಕೋಬಹುದು. ಇಲ್ಲಿ ಎದುರುಗಡೆ ಕಾಣಿಸ್ತಿದೆಯಲ್ಲ ಬಿಳಿ ಕಲರ್ದು ಒಂದು ಬಿಲ್ಡಿಂಗ್, ಅದು ಸಿರಿಕಲ್ಚರ್ದು, ರೇಷ್ಮೆನ ಸಾಕಕ್ಕೆ ಮನೆ ಮಾಡ್ಕೊಂತೀವಲ್ಲ ಅದು ರೇಷ್ಮೆ ಮನೆ. ಈ ಕಡೆ ನೋಡಿ ಇಲ್ಲಿ ಹಿಪ್ನೇರಳೆ ಗಿಡಗಳೆಲ್ಲ ಕಾಣಿಸ್ತಾ ಇದಾವೆ, ಹಿಪ್ನೇರಳೆ ಗಿಡ ಎಲ್ಲ ಇದೆ. ಸೊ ಇಲ್ಲೊಂದ್ ಪೆಟ್ಟಿಗೆ ಕಾಣಿಸ್ತಿದ್ಯಾ, ಇದು ಜೇನ್ ಪೆಟ್ಟಿಗೆ, ಜೇನ್ ಹುಳನು ಸಾಕ್ಬಹುದು ನಾವು. ಜೇನ್ ಹುಳದಿಂದ ತುಂಬಾ ಉತ್ಪನ್ನಗಳು ಬರುತ್ತೆ ನಮ್ಗೆ. ಅದ್ರೊಳಗೆ ಜೇನ್ ಇದ್ದ, ಹ್ಮ್ ಇದೆ ನೋಡಿ, ಎಲ್ಲ ಹಾರಾಡ್ತಾ ಇದೆಯಲ್ಲ. ಅಯ್ಯೋ ರಾಜಣ್ಣ, ಹಿಂದಕ್ ಬಪ್ಪ, ಜೇನು ಹಾರಾಡ್ತಾ ಇದೆ, ಕೆನ್ನೆ ಕೆಂಪ್ಗದೆ, ಕಚ್ ಕಿಚ್ ಬಿಟ್ಟದೆ. ಅದು ಜೇನು ಕರ್ಗಿರೋರ್ ಮಾತ ಕಚ್ಚದಂತೆ ಅದು. ಓಹೋ, ಡಿವೈಡ್ ಮಾಡ್ಕೊಂಡ್ಬಿಟ್ಟದೆ. ಇಲ್ಲ ಇಲ್ಲ ಇಲ್ಲ, ಅದು ಯಾರಿಗೂ ಸುಮ್ ಸುಮ್ನೆ ಕಚ್ಚಲ್ಲ, ಜೇನ್ ಕಚ್ಚುತ್ತೆ ಅಂತ ಹೇಳೋದು ತಪ್ಪು. ಜೇನ್ ನಿನ್ ಮಕ್ಕುವ ಅದು ಜೇನು ದಿನ ನೋಡ್ತದೆ, ನಾವು ಅಪರೂಪಕ್ಕೆ ಬರೋದು ಕಚ್ ಕಿಚ್ ಪುಟ್ಟದು. ಅದ್ರ ಹತ್ರ ಹೋಗಿ ಜೋರಾಗಿ ಮಾತಾಡ್ಬಾರ್ದು, ಅದಕ್ಕೆ ಡಿಸ್ಟರ್ಬ್ ಆಗೋ ತರ ಗಲಾಟೆ ಮಾಡ್ಬಾರ್ದು. ಅದ್ ಬಿಟ್ರೆ ಅದ್ ಏನು ಮಾಡ, ನಿಮ್ ಪಕ್ಕನೇ ಸುತ್ತಾಡ್ಕೊಂಡಿದ್ರು ನಿಮ್ಗೇನು ಮಾಡಲ್ಲ. ಅದು ನೀವೇ ಜೋರಾಗಿ ಮಾತಾಡ್ತಿದ್ದಾರೆ, ನಿಮ್ಗ್ ಕಚ್ತಿಲ್ಲ. ನೀವ್ ಹೇಳದ್ಲ ದಿನ ನೋಡ್ತಾ ಇದ್ದಾರೆ, ಕಚ್ತಿಲ್ಲ. ಅದಕ್ಕೆ ತೊಂದ್ರೆ ಮಾಡ್ಬಾರ್ದು ಹತ್ರಕ್ಕೆ ಹೋಗಿ. ಇವ್ರ ವಾಯ್ಸು ಗೊತ್ತಾಗ್ಬಿಟ್ಟದೆ ಈಗ, ನೀನು ವಾಯ್ಸು ಗೊತ್ತಾಯ್ತದೆ ವಸಿ, ಕೇಳು ಅವ್ರು ಹೇಳಿದ್ದು. ಅಲ್ಲಿಂದ ಹಂಗೆ ಮುಂದೆ ಬಂತು ಅಂದ್ರೆ ಇದು ಮಾಮೂಲಿ ತೋಟಗಾರಿಕೆ ಬೆಳೆಗಳೇನೇನ್ ಬೆಳಿಬಹುದು ನಾವು, ಹಣ್ಣಿನ ಗಿಡಗಳು, ಅಡಿಕೆ, ತೆಂಗಿನ ಗಿಡಗಳು ಇದನ್ನೆಲ್ಲ ಮಾಡಿದ್ದಾರೆ. ಅಂದ್ರೆ ಕೃಷಿ ಜೊತೆಯಲ್ಲಿ ಹಸು ಸಾಕಾಣಿಕೆ, ರೇಷ್ಮೆ, ಜೇನ್ ಸಾಕಾಣಿಕೆ, ತೋಟಗಾರಿಕೆ, ಐದು ಹೇಳಿದ್ದೀನಿ. ಇಲ್ಲಿನ್ನು ಮುಂದಕ್ಕೆ ಬಂತಂದ್ರೆ ಇನ್ನು ಇಲ್ಲಿನ್ನು ಎರಡು ಕಾಣ್ತಿದೆ. ಕೃಷಿ ಹೊಂಡದ ಬಗ್ಗೆ ನೀವು ಕೇಳಿದ್ದೀರ, ನಮ್ ಜಮೀನಲ್ಲಿ ಬರೋ ನೀರ್ನ ನಾವೇ ಶೇಖರಣೆ ಮಾಡಕ್ಕೆ ಕೃಷಿ ಹೊಂಡಗಳು ಮಾಡ್ಕೊಂತೀವಿ. ಕೃಷಿ ಹೊಂಡ ಮಾಡ್ಕೊಂಡ್ಮೇಲೆ ಖಾಲಿ ಬಾವಿ ಬಿಡಕ್ಕಾಗತ್ತಾ? ಅದ್ರಲ್ಲಿ ಒಂದಷ್ಟು ಮೀನ್ ಬಿಟ್ಕೊಂಡ್ರೆ ನಮ್ ಮನೆ ಉಪಯೋಗಕ್ಕೂ ಆಗತ್ತೆ, ಹೆಚ್ಚಿಗೆ ಬಂತು ಅಂದ್ರೆ ಮಾರಕ್ಕೂ ಆಗತ್ತೆ, ಅದ್ರಿಂದ ಸ್ವಲ್ಪ ದುಡ್ಡು ಬರುತ್ತೆ. ಸೊ ಇಲ್ಲಿ ಒಂದ್ ಕೃಷಿ ಹೊಂಡ ಮಾಡ್ಕೊಂಡಿದ್ದಾರೆ, ಅದ್ರ ಮೇಲೆ ಇಲ್ಲಿ ನೋಡಿದ್ರ ಕೊಟ್ಟಿಗೆ ತರ ಕಟ್ಟಿದಾರೆ, ಅದು ಕೋಳಿ ಸಾಕಣೆ ಮಾಡೋದಕ್ಕೆ. ಸೊ ಅದ್ರೊಳಗೆ ಕೋಳಿಗಳು ಸಾಕೋದು ಒಂದೇ ಜಾಗದಲ್ಲಿ, ಅಂದ್ರೆ ಅದು ಮಲ್ಟಿ ಲೆವೆಲ್ ಯೂಸೇಜ್ ಅಂತ ಹೇಳ್ತಾರೆ. ಅಂದ್ರೆ ನಾವು ವರ್ಟಿಕಲ್ ಆಗಿ ನಾವು ಅದು ಸ್ಪೇಸ್ ನ ಯುಟಿಲೈಸ್ ಮಾಡ್ಕೊಳ್ಳೋಂಥದ್ದು. ಸೊ ಕೃಷಿ ಹೊಂಡದ ಮೇಲೇನೆ ನಾವು ಕೋಳಿ ಮೀನ್ಗೆ ಆಹಾರ ಆಗುತ್ತೆ. ಸೊ ಒಂದೇ ಜಾಗದಲ್ಲಿ ನಮ್ಗೆ ಜಾಸ್ತಿ ಉಪಯೋಗಕ್ಕೆ ಬರುತ್ತೆ ಅದು. ಸೊ ಹಂಗೆ ಇದು ಇಲ್ಲಿ ಕೋಳಿಗಳು ಸಾಕ್ತಾರೆ, ಕೆಳಗಡೆ ಮೀನ್ಗಳಿರುತ್ತೆ, ಇದ್ರದ್ದು ವೇಸ್ಟ್ ಇದಕ್ಕೆ ಯೂಸ್ ಆಗುತ್ತೆ. ಓ ಚೆನ್ನಾಗದೆ ಕುಮದವ್ವ. ಈಗ ಸುಬ್ಬಣ್ಣ, ಕುಕ್ಕುಟೋದ್ಯಮ, ಮತ್ಸ್ಯೋದ್ಯಮ ಎಲ್ಲ ಬತ್ತು ಇರಪ್ಪ ಸುಬ್ಬಣ್ಣ. ಈಗ ನೀನು ಒಂದು ಕೃಷಿ ಹೊಂಡ ಮಾಡಿಸಿದಲ್ಲಪ್ಪ, ಅದು ಈಗ ನೀನು ಉಪಯೋಗಿಸ್ತಾ ಇಲ್ಲ. ಒಂದ್ 100 ಕೋಳಿ ಸಾಕಿದ ನೀನು, ಈಗ ಕೋಳಿ ಕಸ ಏನಾಯ್ತದೆ ಇವ್ರು ಹೇಳ್ದಂಗೆ ಮೀನ್ಗಾಯ್ತದೆ. ಅದಕ್ಕೆ ನೀ ಏನ್ ಮಾಡು ಅಂತಂದ್ರೆ ಒಂದಷ್ಟು ಮೀನ್ ಬಿಡು ಅಲ್ಲಿ, ನೀರು ತುಂಬಿಸ್ಬಿಟ್ಟು. ನಾನು ಮೀನ್ ಬಿಡ್ತೀನಿ, ನೀನ್ ಮಧ್ಯರಾತ್ರಿ ಬಲ ಹಿಡ್ಕೊಂಡು ಓಡಾಡ್ತಾ ಇರು. ಅಲ್ಲಕ್ಕಪ್ಪ ಅಲ್ಲಪ್ಪ, ನಾನು ಈ ಸ್ನೇಹಿತನ ಮನೇಲೆ ನಾನು ಕಳುವು ಮಾಡಕ್ಕಾದದಪ್ಪ, ಏನ್ ಅನ್ಕೊಂಡ್ಬಿಟ್ಟಿದ್ದೆ ಬೇರೆಯವ್ರ ಮನೇಲಿ ಕಳ್ತನ ಮಾಡ್ತಿ. ಅಲ್ಲಕ್ಕವ ನನ್ ಕಳ್ಳ ಅಂತ ಯಾಕಂದ್ರೆ? ಅಲ್ಲ ಕಮಲಕ್ಕ, ಕಮಲಕ್ಕ ಇವನು ಮೀನ್ ಹಿಡೀಲಿ ವಸಿ, ಬಲಿತ ಮೇಲೆ ವಸಿ ಹಿಡಿಬೇಕು ತಾನೆ. ಎಲ್ಲ ನೋಡ್ಕೊಂಡು ಹೋಯ್ತಿರ್ತಾರೆ, ನಾಳೆ ಬರ್ತೀವಿ, ಎರಡು ವಾರ ಇಟ್ಕೊಂಡು ಬರ್ತೀವಿ, ಆಮೇಲೆ ಇಟ್ಕೊಂಡು ಹೋಯ್ತಿವಿ, ಹಿಡಿತೀವಿ ಅಂದ್ರೆ ಇವನ್ ವಸಿ ಬಲ್ತಿರಕ್ಕೂ ಇಲ್ಲ, ಅತಿ ಎಳಸುವಲ್ಲ ಆತರದ್ದು ಹಿಡ್ಕೊಂಡು ಇವನು ಮಾಡಿದ್ರೆ ಮೀನ್ ಯಾವಾಗ ಹಿಡಿಬೇಕು, ಮೀನ್ ಯಾವಾಗ ಬಳಸ್ಬೇಕು ಅದೇನು ಗೊತ್ತಿಲ್ವಪ್ಪ ನನಗೆ. ಈಗ ಅದೆಲ್ಲ ಇರ್ಲಿ, ಈಗ ನೋಡಿ ಇನ್ನೂ ಒಂದ್ ಎರಡ್ ಮೂರ್ ಕಾಂಪೋನೆಂಟ್ಸ್ ಇದೆ, ಇದನ್ನು ಹೇಳ್ಬಿಡ್ತೀನಿ. ಇಲ್ಲೊಂದ್ ಚಿಕ್ಕ ತೊಟ್ಟಿ ಇದೆ ನೋಡಿ, ಈ ತೊಟ್ಟಿಲಿ ನೀರ್ ಹಾಕ್ಬಿಟ್ಟು ಇಲ್ಲಿ ಹಸ್ರಗೇನೋ ಕಾಣಿಸ್ತಿದ್ಯಲ್ಲ, ಕಾಣಿಸ್ತಿದ್ಯಾ? ಅದು ಅಜೋಲಾ ಅಂತ, ಅದು ಸಾರಜನಕದ ಅಂಶ ಜಾಸ್ತಿ ಇರುತ್ತೆ, ಅದನ್ನ ನಾವು ಗದ್ದೆಗಳಿಗೂ ಉಪಯೋಗಿಸ್ಬೋದು, ಜೊತೆಗೆ ಹಸುಗಳಿಗೆ ಕುರಿಗಳಿಗೆ ಮೇವಾಗೂ ಉಪಯೋಗಿಸ್ಬೋದು. ಅದು ತುಂಬಾ ಒಳ್ಳೇದು. ಇವಾಗ ಇವಾಗ ಅದ್ರದ್ದು ಹೈಬ್ರಿಡ್ ವೆರೈಟಿಗಳೆಲ್ಲ ಬಂದು ಅದನ್ನ ಮನುಷ್ಯರು ತಿನ್ನೋಕೆ ಉಪಯೋಗಿಸಕ್ ಶುರು ಮಾಡ್ಬಿಟ್ಟಿದ್ದಾರೆ. ಹಿಂಗೆ ಮುಂದೆ ಬಂದ್ರೆ ನೋಡಿ, ಇದು ಬಯೋಡೈಜೆಸ್ಟರ್, ಅದ್ರ ಪಕ್ಕ ಎರೆಹುಳ ಘಟಕ ಕಾಣಿಸ್ತಾ ಇದೆ. ಇಲ್ಲಿ ಎರೆಹುಳನ ಇಲ್ಲೇ ತಯಾರಿಸ್ತಿದೀವಿ 3 ತಿಂಗಳಿಂದ, ಇನ್ನೊಂದ್ ಸ್ವಲ್ಪ ದಿನ ಆಗುತ್ತೆ ಇದು ಮುಗಿಯೋದಕ್ಕೆ, ಅಂದ್ರೆ ಗೊಬ್ಬರ ಸಿಗೋದಕ್ಕೆ ನಮ್ಗೆ. ಸೊ ಇಲ್ಲಿಂದ ಹಿಂಗೆ ಮುಂದೆ ಬಂದ್ರೆ ಇಲ್ಲಿ ಹೊರಗಡೆ ಹೋಗೋಕೆ ದಾರಿ. ಈ ಕಡೆ ಬಲ್ಗಡೆಗೆ ಸಾವಯವ ಉತ್ಪನ್ನಗಳ ಮಾರಾಟ ಮಳಿಗೆ ಇದೆ, ಇಲ್ಲಿ ಸಾವಯವ ಉತ್ಪನ್ನಗಳನ್ನ ಇಟ್ಟು ಮಾರಾಟ ಮಾಡ್ತಾರೆ. ಅದಾದ್ಮೇಲೆ ಎಡಗಡೆನಲ್ಲಿ ನಮ್ಗೆ ಇ-ಕೆ-ವೈ-ಸಿ ರಿಜಿಸ್ಟ್ರೇಷನ್ ಮಾಡ್ತಾರೆ. ಈ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ರೈತರಿಗೆ ದುಡ್ಡು ಬರುತ್ತಲ್ಲ 2,000 ರೂಪಾಯಿ. ರಾಜಣ್ಣ, ನಮ್ಮ ಊರ ಹಾಗೆ 4 ಜನ ಉಳಿದವ್ರೆ, ಅವ್ರನ್ನ ಇಲ್ಲಿಗೆ ಬರ ಕೇಳು. ಅಂದ್ರೆ ಯೋಜನೆಗೆ ಆಧಾರ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಅಲ್ಲಿ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್, ಆ ಎರಡು ಅವ್ರ ಕೈಲಿತ್ತು ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಅದನ್ನ ವೆರಿಫಿಕೇಶನ್ ಮಾಡಿಸ್ಕೊಬಹುದು. ನಂಬರ್ ಕೊಟ್ರೆ ಹೇಳ್ತಾರೆ. ಈ ಎಕ್ಸಿಬಿಷನ್ ನೋಡ್ದಂಗು ಆಯ್ತು ಈ KYC ಅಲ್ಲ, ಅವರು ಮಾಡವ್ರೆ ರಾಜಣ್ಣ, ಹೊಸ ಎಡವಟ್ ಆಗಿ ವಾಪಸ್ ಬಂದಿದೆ. ಸರಿ ಮಾಡ್ಸೋಬಿಡು, ನೋಡ್ದಂಗು ಆಯ್ತದೆ, ಖುಷಿನೂ ಆಯ್ತದೆ, ಜೊತೆಗೆ ದುಡ್ಡು ಬಂದಂಗು ಆಯ್ತದೆ ಅವ್ರಿಗೆ. ಇದೇ ಖುಷಿಲಿ ಹೋಗಿ ಮಾಡಿಸ್ಬಿಡು ರಾಜಣ್ಣ, ಇದೇ ಖುಷಿಲಿ ಇರ್ಲಿ. ಮುಂದಿನ ಸಂಕ್ರಾಂತಿಗೆ ಇಲ್ಲಿ ಮಾಡೋರಲ್ಲ, ಈಗ ಕಾಂಪೌಂಡ್ ಹಾಕಿ ಇದನ್ನ ಮೂರ್ಲು ಮಾಡ್ಬೇಕು. ಎಷ್ಟ್ ಚೆನ್ನಾಗ್ ಮಾಡಿದಾರೆ ನೋಡೋಣ. ನೀವು ಹಿಂಗೆಲ್ಲ ಮಾಡಕ್ಕಲ್ಲ ನಾನ್ ಕರ್ಸಿದ್ದು, ಇದೇ ತರ ನೀವು ಜಮೀನಲ್ಲಿ ಬೆಳಿಬೇಕು ಅಂತ ತೋರಿಸಿರೋದು. ಬರೀ ಮಾದರಿ ಅಲ್ಲ ಮೇಡಮ್ ಅವರೇ, ಹಿಂಗ್ ಮಾಡಿ ನಮ್ಮೂರ್ನವ್ರಿಗೆ ತೋರ್ಸೋಣ ಅಂತ. ನೀವು ರಿಯಲ್ ಆಗಿ ಅದನ್ನ ಮಾಡಿದ್ರೆ ಅವಾಗ ನಿಜವಾಗ್ಲೂ ಕರೆಕ್ಟ್ ಆಗಿ ಬರ್ತಾರೆ ನೋಡೋದಕ್ಕೆ. ರಿಯಲ್ ಆಗಿ ರಾಜಣ್ಣ, ಕೃಷಿ ಹೊಂಡ ನಮ್ ಜಮೀನಾಗೆ ಚಂದ್ರಣ್ಣ ಮಾಡಿಸ್ಲಿ, ಅದೇ ನಷ್ಟ ಏನಿಲ್ಲ. ಹೊಂಡದಲ್ಲಿ ನೀರು ಬಂದೇ ಬರ್ತದೆ, ಆಯ್ತಾ? ಅಲ್ಲ, ಮೀನ್ ಬಿಡೋ ಜವಾಬ್ದಾರಿಯೂ ಅವಂದೇ, ಮೀನ್ ಹಿಡ್ಕೊಂಡು ಹೋಗೋ ಜವಾಬ್ದಾರಿಯೂ ಅವಂದೇ. ಅಲ್ಲ, ಮೀನ್ ಬಿಡೋದಿರ್ಲಿ, ಈಗ ನಮ್ ತಲೆ ಹುಳ ಬಿಡ್ತಿದ್ದ ನೀನು. ಈಗ ಈಗ ನಡಿಯಪ್ಪ, ಈಗ ಅದೇನೋ ಕಮಲಕ್ಕನ್ಗೆ ನೀನು ಆಶ್ವಾಸನೆ ಕೊಟ್ಬಿಟ್ಟಿಯಲ್ಲ ಅಲ್ಲಿ, ರಾಶಿ ಪೂಜೆ ನಿಂತ್ಕೊಂಡು ಎಷ್ಟಾದದು, ಅದ ಯಾವ ಸೀರೆ ಅಂದ್ ಅದೆಷ್ಟು, ಅವ್ರು ಯಾವ ತರ ಸೀರೆ ಇಷ್ಟ ಪಡ್ತಾರೆ ನನ್ಗೇನ್ ಗೊತ್ತು. ನೀವು ನನ್ನ ಕೇಳಿದ್ರೆ ಶುರು ಮಾಡ್ದ ನಾಟಕ ಹೇಳ್ಬಿಟ್ಟ ಕೊಡ್ತೀನಿ ಅಂತ ನೋಡು ಕಮಲಕ್ಕ. ಕಮಲಕ್ಕ ಇವನ್ ಅವತಾರ ನೋಡಿದ್ರೆ ಆಗಕ್ಕಿಲ್ಲ, ಆ ಕಡೆ ದಿಕ್ಕಿಗೆ ನಡೆಯೇ ದುಡ್ಡಿಲ್ದವನು ಅಂತ ಅನ್ಕೊಂಡ್ಬಿಟ್ಟಿದ ರೈತ ಅನ್ಬಿಟ್ಟು ಯಾರಿಗಂದವ್ರು. ಆಮೇಲೆ ಆಮೇಲೆ ದುಡ್ಡು ಲೆಕ್ಕ ಹಾಕೋರಂತೆ. ಇವಾಗ ಇಷ್ಟೆಲ್ಲ ನೋಡಿದ್ರಲ್ಲ, ನಿಮ್ಗೆ ಹೆಂಗ ಅನ್ನಿಸ್ತು ಅಂತ ಒಂದ್ ಮಾತಲ್ಲಿ ಹೇಳ್ಬಿಡಿ ನೋಡೋಣ. ಕುಮದವ್ವ, ಅದೇನು ಅಂತ ಹೇಳಮ್ಮ, ಈಗ ಒಂದ್ ಹಳ್ಳಿನೇ ನೋಡ್ದಂಗ ಆಯ್ತು. ಈಗ ನಾವು ಈಗ ಇವತ್ತು ಶುರು ಮಾಡ್ಕೊಂಡಿದೀವಿ ಚಂದ್ರಣ್ಣ, ಈಗ ನಾವು 3 ಜನ ನೋಡಿದ್ರೆ ಸಾಕ. ಈ ಕಮಲಕ್ಕನು ಇನ್ನೊಂದ್ಸಲ ಬರ್ಲಿ, ನಾವು ಒಂದ್ 4 ಜನ ಕೇಳವ, ಅವ್ರನ್ನೂ ಎಲ್ಲ ಕರ್ಕೊಂಡ್ ಬಂದು ನೋಡ್ರಪ್ಪ ಹಿಂಗಿಂಗ್ ಐತೆ ಅಂತ ನಾವ್ ಹೇಳಿದ್ರೆ ನಂಬಕ್ಕಿಲ್ವಲ್ಲಪ್ಪ, ಬಂದ್ ನೋಡ್ಲಿ. ಇಲ್ಲ, ನಿನ್ ಮಾತು ನಂಬ್ತಾರೆ, ನನ್ ಮಾತು ನಂಬ್ತಾರೆ, ಕಮಲವನ್ ಮಾತು ನಂಬ್ತಾರೆ, ರಾಜಣ್ಣನ್ ಮಾತು ನಂಬ್ತಾರೆ. ಈಗ ನಾವ್ ಏನ್ ಮಾಡಮ್ಮ ಅಂದ್ರೆ, ನಮ್ ಊರ್ ದಿಕ್ ಹೋದ್ಮೇಲೆ ಈ ಪಂಚಾಯತಿ ಕಟ್ಟ ಮೇಲೆ ಕುಂತ್ಕತಿಮಲ್ಲಪ್ಪ ಅಕಲೆ ಮಾಡಕ್ಕೆ ಎಲ್ಲಾರ್ಗೂ ಹೇಳಮು. ಅವ್ರ ಜೊತೆನೆ ನಮ್ ಇನ್ನೊಂದ್ 50 ಜನ ಜೊತೆ ಬರಮು ಬಿಡು, ಬಸ್ ಮಾಡ್ಕೊಂಡ್ ಬಂದ್ಬಿಡು. ಆಗ್ಲಿ ಬಿಡಪ್ಪ, ಡಿಸೆಂಬರ್ ಕೊನೆ ತನಕನು ಇರುತ್ತೆ. ಯಾವ್ದು ಏನು ಇಲ್ಲಿರೋದು ನಿತ್ತಲ್ಲ, ಎಲ್ಲ ಹೆಂಗಿರುತ್ತೆ ಹಂಗಂಗೆ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇವಾಗ ನೋಡಿ, ಇಲ್ಲೆಲ್ಲ ಹೂ ಕಚ್ಚಿದೆ, ಎಲ್ಲ ಇನ್ನು ಕಾಯೆಲ್ಲ ಬಿಟ್ಟು ಎಲ್ಲ ಹಣ್ಣಾಗೋ ತರನು ಇರುತ್ತೆ. ಬೆಳೆಗಳೆಲ್ಲ ನೋಡೋದಕ್ಕೆ ಇನ್ನೂ ಸೊಗಸಾಗಿರುತ್ತೆ. ನೀವು ಎಷ್ಟು ಸರಿ ಬೇಕಿದ್ರು ಬಂದ್ ಹೋಗ್ಬೋದು, ಯಾವ ಟಿಕೆಟ್ ಇಲ್ಲ, ಏನು ಇಲ್ಲ ಈ ಸ್ಟಾಲ್ ಒಳಗ್ ಬರೋದಕ್ಕೆ. ನಮ್ ರಾಜಣ್ಣ ಪಾಸ್ ಮಾಡ್ಗವನೆ, ಅವ್ನ್ಗೆ ಯಾವ ಟಿಕೆಟ್ ಯಾರು ಕೇಳೋರ ಇಲ್ಲ. ಈಗ ಇಷ್ಟೆಲ್ಲ ಆಯ್ತಲ್ಲ, ಈಗ ಅಲ್ಲಿದ್ರೆ ಕಮಲಕ್ಕ ಏನಾರು ಕೊಡೋಳು. ಈಗ ಕುಮದ ಮೇಡಮ್ ಅವ್ರನ್ನ ಕರ್ಕೊಂಡು ನಡೀರಿ, ಬನ್ನಿ ಬನ್ನಿ ಹೋಗೋಣ. ಮಾರಾಟ ಮಳಿಗೆ ಅದ ನೋಡಿ, ಅಲ್ಲಿ ತಿನ್ನಕ್ಕೆ ಕುಡಿಯಕ್ಕೆ ಎಲ್ಲ ಏನೋ ವ್ಯವಸ್ಥೆ ಅದ, ಬನ್ನಿ ಹೋಗೋ ಅಲ್ಲಿಗೆ. ಬನ್ನಿ ಬನ್ನಿ ಹೋಗೋಣ. ಟ್ಯಾಕ್ಸ್ ಹಾಕ್ತಿಲ್ಲ ನೀನು? ಅಲ್ಲ ಇಲ್ಲ ಅಂದ್ರೆ ನಾನೇ ನಿಮ್ಗೆಲ್ಲ ಕೊಡಿಸ್ತೀನಿ ಅಂತ ರಾಜಣ್ಣ. ಅಯ್ಯೋ, ಅದಕ್ಕೇನ, ಅಯ್ಯೋ ಸುಮಿರು, ಚಂದ್ರಣ್ಣ ಸೀರೆ, ಚಂದ್ರಣ್ಣ ಇದ್ಯಾಕೆ ಬಿಡಂಗಿಲ್ಲ ನಿನ್ನ? ಮೊದ್ಲು ನೀ ಸೀರೆ ತಕ್ಕ, ಆಯ್ತಾ? ನಾ ದುಡ್ಡು ಕೊಡ್ತೀನಿ, ಅದೇನ್ ತಿಂತೀರಿ ನೀವು ತಿನ್ನರಿ ಅಂತ ನಡ್ರಿ ಅಂತಾಗ. ಈಗ ಚಂದ್ರಣ್ಣ ಕಾಸ್ ತೆಗೆದು ಶರ್ಟಿನ ಜೇಬ್ನಾಗ ಇಟ್ಕೊಂಡವ್ನೆ, ಮೊದ್ಲು ಸೀರೆ ತಗ, ಕಾಸು ಉಳಿತಾ ಆಮೇಲೆ ತಿಂಡಿ ತಿನ್ನವ. ಕಮಲಕ್ಕ ಸೀರೆ ಬರದ ಒಂದ್ ತೊಟ್ ನೀರ್ನು ಬಿಡ್ಬೇಡ ಬಾಯಿ ಒಳಕ್ಕೆ. ಅದ್ಯಾನ ಹೇಳತ್ತಿದ್ರಂತೆ, ಆ ಮ್ಯಾಗನ್ ನೋಡ್ಕೊಂಡು ಅದೇನೋ ಮೋಡ ನೋಡ್ಕೊಂಡು ಹಂಗಲ್ಲ. ಆಯ್ತಾ, ಫಸ್ಟ್ ಸೀರೆನೂ ತಕ್ಕಳ್ಳಿ, ತಿಂಡಿನೂ ತಿನ್ನಮು, ಆಯ್ತಾ, ಉಡಕ ಬಟ್ಟೆ ಬೇಕಪ್ಪ, ಆ ಚೆನ್ನಾಗಿರಕ ಹೊಟ್ಟೆನೂ ಮುಖ್ಯ ಅಲ್ವಾ, ತಿನ್ನಮ್ ನಡಿ. ಅದೇನ ಮೇಡಮ್, ನೀವು ಬನ್ನಿ ನಮ್ ಜೊತೆಗೆ ಬನ್ನಿ, ಹೋಗವ ಪಕ್ಕದಲ್ಲೇ ಕರ್ಕೊಂಬಲ್ಲ, ಮುಂದ್ ಮುಂದ್ ಹೋಯ್ತಿರ್ತೀನಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಮೈಸೂರು ಜಿಲ್ಲೆ ಆತ್ಮ ಯೋಜನೆಯ ಉಪಯೋಜನಾ ನಿರ್ದೇಶಕರಾದ ಎಚ್ ಪಿ ಕುಮುದ, ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎಸ್ ಸುಬ್ರಹ್ಮಣ್ಯ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮತ್ತು ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನವೆಂಬರ್ 7 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಮಿಶ್ರ ಕೃಷಿಯಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಕುರಿತು ಕೆಆರ್ಪೇಟೆ ತಾಲೂಕು ಬೂಕನಕೆರೆ ಹೋಬಳಿ ಚಿಕ್ಕಗಾಡಿಗನಹಳ್ಳಿಯ ಪ್ರಗತಿಪರ ಕೃಷಿಕ ಮಂಜೇಗೌಡ ಅವರೊಂದಿಗೆ ಸಂದರ್ಶನವಿದೆ. ನವೆಂಬರ್ 8 ಮಂಗಳವಾರ ಹೈನುರಾಸುಗಳಲ್ಲಿ ಕೆಚ್ಚಲು ಬಾವು ಮತ್ತು ನಿರ್ವಹಣೆಯನ್ನು ಕುರಿತು ನಂಜನಗೂಡು